ಮಹಿಳಾ ವಾಣಿ, ಗ್ರಾಮೀಣ ಮಹಿಳೆಯರ ಕಾರ್ಯಕ್ರಮ. ಇಂದಿನ ಮಹಿಳಾವಾಣಿ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಕೇಳುಗರಿಗೆ ಆತ್ಮೀಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಪೌಷ್ಟಿಕ ಕೈತೋಟದ ಕುರಿತು ಮಂಗಳೂರಿನ ತೋಟಗಾರಿಕಾ ಇಲಾಖೆಯ ವಿಷಯ ತಜ್ಞರಾದ ರಿಶಲ್ ಅವರೊಂದಿಗೆ ಸಂದರ್ಶನ ಮತ್ತು ಸ್ವಉದ್ಯೋಗದ ಅನುಭವದ ಕುರಿತು ಕುಂದಾಪುರ ತಾಲೂಕು ಕಟ್ಟಬಿಳ್ತೂರು ಗ್ರಾಮದ ಕೆಎಸ್ ಕಸ್ತೂರಿ ಅವರೊಂದಿಗಿನ ಮಾತುಕತೆಯನ್ನು ಕೇಳಬಹುದು. ಮೊದಲಿಗೆ ಪೌಷ್ಟಿಕ ಕೈತೋಟದ ಅಗತ್ಯತೆ ಮತ್ತು ನಿರ್ವಹಣೆಯ ಕುರಿತು ಮಂಗಳೂರಿನ ತೋಟಗಾರಿಕಾ ಇಲಾಖೆಯ ವಿಷಯ ತಜ್ಞರಾದ ರಿಶಲ್ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ. ರಿಶಲ್ ಅವರೇ ನಮಸ್ಕಾರ. ನಮಸ್ತೆ ಸರ್. ನಾವು ಇಷ್ಟು ಬಾರಿ ಹೇಳ್ತೀವಿ, ನಮಗೆ ಬೇಕಾಗಿರುವಂತಹ ತರಕಾರಿಯನ್ನ ನಾವೇ ಬೆಳ್ಕೊಂಡ್ರೆ ಬಹಳಷ್ಟು ಒಳ್ಳೆಯದು ಅಂತ ಹೇಳಿ. ಅದರಲ್ಲೂ ವಿಶೇಷವಾಗಿ ಪೌಷ್ಟಿಕ ತೋಟ ಅಥವಾ ಒಂದು ಕೈತೋಟವನ್ನು ಮಾಡೋದ್ರಿಂದ ತಾಜಾ ತರಕಾರಿಯನ್ನ ಮನೆಯವರು ಬೇಕಾದ ಸಿಗುವುದಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿ. ಪೌಷ್ಟಿಕ ತೋಟ ಅಥವಾ ಒಂದು ಕೈತೋಟ ಅಂದ್ರೆ ಏನು ಅಂತ ಹೇಳ್ತೀರಿ? ಮನುಷ್ಯ ನಗರದಲ್ಲಿದ್ರು ಗ್ರಾಮೀಣ ಭಾಗದಲ್ಲಿದ್ರು ತರಕಾರಿ ಹಾಗೂ ಆಹಾರವನ್ನು ಬಿಟ್ಟು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಇವುಗಳಿಗೆ ಮೂಲ ಆಧಾರವಾಗಿರೋದು ಕೃಷಿ. ಇತ್ತೀಚಿನ ದಿನಗಳಲ್ಲಿ ಕೃಷಿ ಭೂಮಿಯು ಮಾಯವಾಗಿ ನಗರದ ವಿಸ್ತೀರ್ಣ ಹೆಚ್ಚಾಗುತ್ತಿರುವಂತೆ ಉತ್ತಮ ಜೀವನ ಮಟ್ಟವನ್ನು ನಿರೀಕ್ಷಿಸಿ ಯುವ ರೈತರು ನಗರಗಳಿಗೆ ವಲಸೆ ಹೋಗ್ತಿದ್ದಾರೆ. ಪ್ರತಿದಿನವೂ ನಾವು ಸೇವಿಸುವ ಆಹಾರವು ದೇಹದ ಬೆಳವಣಿಗೆ, ಪೋಷಣೆ ಮತ್ತು ದೇಹಕ್ಕೆ ಬೇಕಾಗುವ ಎಲ್ಲ ಪೋಷಕಾಂಶಗಳನ್ನು ನೀಡುವಂತಿದ್ರೆ ಅದಕ್ಕೆ ನಾವು ಸಮತೋಲನ ಆಹಾರ ಅಂತ ಕರೀತೇವೆ. ದೇಹದ ಸ್ಥಿತಿಗೆ ತಕ್ಕ ಆಹಾರ ದೊರಕದಿದ್ದಲ್ಲಿ ನಾವು ನ್ಯೂನ್ಯ ಪೋಷಣೆಗೆ ಒಳಗಾಗಬೇಕಾಗ್ತದೆ. ದಿನನಿತ್ಯ ಮನುಷ್ಯನು ತನ್ನ ಕಾರ್ಯಚಟುವಟಿಕೆಗಳನ್ನು ಕೈಗೊಳ್ಳಲು ಮತ್ತು ಆರೋಗ್ಯವಂತನಾಗಿರಲು ವಿವಿಧ ಪೋಷಕಾಂಶಗಳು ನಮಗೆ ಅತಿ ಮುಖ್ಯವಾಗಿದೆ. ಅಂದರೆ ಆಹಾರದಲ್ಲಿರುವ ಪೋಷಕಾಂಶಗಳು ಸಸಾರಜನಕ, ಮೇದಸ್ಸು, ಶರ್ಕರ ಪಿಷ್ಟ, ಜೀವಸತ್ವಗಳು, ಖನಿಜ ಲವಣಗಳು ಸರಿಯಾದ ಪ್ರಮಾಣದಲ್ಲಿ ದೊರೆಯದಿದ್ರೆ ಅಪೌಷ್ಟಿಕತೆ ಉಂಟಾಗ್ತದೆ. ಈಗ ಉದಾಹರಣೆಗೆ ಟೊಮ್ಯಾಟೊ. ಟೊಮ್ಯಾಟೊ ನಮಗೆ ಎ, ಬಿ ಮತ್ತು ಸಿ ಜೀವಸತ್ವಗಳನ್ನು ಒದಗಿಸುತ್ತದೆ. ಮೂಲಂಗಿ ಸಿ ಜೀವಸತ್ವ, ಕ್ಯಾಲ್ಸಿಯಂ, ರಂಜಕ ಒದಗಿಸುತ್ತದೆ. ಪುದೀನದಲ್ಲಿ ನಮಗೆ ಎ, ಬಿ ಮತ್ತು ಸಿ ಜೀವಸತ್ವ ಕೊಡೋದಲ್ಲದೆ ಕ್ಯಾಲ್ಸಿಯಂ, ರಂಜಕ ಮತ್ತು ಕಬ್ಬಿಣವನ್ನು ಕೊಡ್ತದೆ. ನುಗ್ಗೆಕಾಯಿ ಎ, ಬಿ ಮತ್ತು ಸಿ ಜೀವಸತ್ವಗಳನ್ನು ಒದಗಿಸುತ್ತದೆ. ನಮಗೆ ನಾರಿನ ಅಂಶ ಯಾಕೆ ಬೇಕು ಅಂದರೆ ಹೃದಯ ಮತ್ತು ಕರುಳಿನ ಆರೋಗ್ಯಕ್ಕೆ ಅಗತ್ಯವಾಗಿದೆ. ಬೀನ್ಸ್ ಮತ್ತು ಆಪಲ್ ನಾರಿನ ಅಂಶ ಒದಗಿಸುವ ಹಣ್ಣು ತರಕಾರಿಗಳಾಗಿವೆ. ಪೋಲೇಟ್ ನಮ್ಮ ಮಕ್ಕಳಲ್ಲಿ ಬೆನ್ನುಹುರಿ ಸಮಸ್ಯೆಯನ್ನು ನಿವಾರಿಸುತ್ತದೆ. ಬಟಾಣಿ, ಹರಿವೆ, ಕಿತ್ತಳೆ, ಕಲ್ಲಂಗಡಿ, ಕರ್ಬೂಜ ಇವುಗಳು ನಮಗೆ ಪೋಲೇಟ್ ಒದಗಿಸುವ ಹಣ್ಣು ತರಕಾರಿಗಳು. ಪೊಟ್ಯಾಸಿಯಂ ನಮಗೆ ರಕ್ತದ ಒತ್ತಡ ನಿಯಂತ್ರಣಕ್ಕೆ ಸಹಾಯ ಮಾಡುವುದಲ್ಲದೆ ಪೊಟ್ಯಾಸಿಯಂ ಒದಗಿಸುವ ನಮಗೆ ಹಣ್ಣು ತರಕಾರಿಗಳಂದ್ರೆ ಗೆಣಸು, ಟೊಮ್ಯಾಟೊ, ಆಲೂಗಡ್ಡೆ, ಕ್ಯಾರೆಟ್ ಇಂಥವುಗಳು. ವಿಟಮಿನ್ ಎ ನಮಗೆ ಕಣ್ಣು ಮತ್ತು ಚರ್ಮದ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಮತ್ತೆ ಸೋಂಕಿನ ವಿರುದ್ಧ ರಕ್ಷಣೆ ನೀಡುತ್ತದೆ. ಗೆಣಸು, ಕುಂಬಳ, ಕ್ಯಾರೆಟ್, ಕ್ಯಾಬೇಜ್, ಕಲ್ಲಂಗಡಿ, ಕಿತ್ತಳೆ, ಪಪ್ಪಾಯ ಇಂಥದವುಗಳು ವಿಟಮಿನ್ ಎಯನ್ನು ಕೊಡ್ತವೆ. ಶರೀರದ ಮೇಲಿನ ಗಾಯಗಳನ್ನು ಗುಣಪಡಿಸಲಿಕ್ಕೆ ಮತ್ತು ಹಲ್ಲು ಮತ್ತು ವಸಡಿನ ರಕ್ಷಣೆಗೆ ನಮಗೆ ವಿಟಮಿನ್ ಸಿ ಬೇಕಾಗ್ತದೆ. ಮಾವು, ಅನನಾಸು, ಸ್ಟ್ರಾಬೆರಿ, ಟೊಮ್ಯಾಟೊ, ಕಾಲಿಫ್ಲವರ್, ಗೆಣಸು, ಕಿತ್ತಳೆ, ನಿಂಬೆ ವರ್ಗದ ಹಣ್ಣು ತರಕಾರಿಗಳು ನಮಗೆ ವಿಟಮಿನ್ ಸಿಯನ್ನು ಕೊಡ್ತವೆ. ಸಾಮಾನ್ಯವಾಗಿ ತೆಂಗು, ಬೆಣ್ಣೆಹಣ್ಣು, ಆಲಿವ್ಸ್ ಹೊರತುಪಡಿಸಿದ್ರೆ ಇತರೆ ಎಲ್ಲ ಹಣ್ಣು ತರಕಾರಿಗಳಲ್ಲಿ ಕೊಬ್ಬಿನ ಅಂಶ ಕಡಿಮೆ ಇರುತ್ತದೆ. ಹಾಗಾಗಿ ಹೆಚ್ಚು ಕ್ಯಾಲೊರಿ ಉಳ್ಳ ಆಹಾರಕ್ಕಿಂತ ಕಡಿಮೆ ಕೊಬ್ಬಿನ ಅಂಶ ಹೊಂದಿರುವ ಹಣ್ಣು ತರಕಾರಿಗಳನ್ನು ದಿನನಿತ್ಯದ ಆಹಾರದಲ್ಲಿ ಬಳಸುವುದನ್ನು ಕಡ್ಡಾಯ ಮಾಡಿಕೊಂಡಲ್ಲಿ ಉತ್ತಮ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಳಬಹುದು. ಕಲುಷಿತ ಆಹಾರ ಅಥವಾ ರಾಸಾಯನಿಕವಾದ ಹಣ್ಣು ತರಕಾರಿಗಳ ಬಳಕೆ ಹಾಗೂ ದೈಹಿಕ ವ್ಯಾಯಾಮ ಇತ್ತೀಚಿನ ದಿನಗಳಲ್ಲಿ ಕಡಿಮೆಯಾಗಿರುವುದರಿಂದ ಹಲವಾರು ಆರೋಗ್ಯ ಸಮಸ್ಯೆಯನ್ನು ಎದುರಿಸುತ್ತಿದ್ದೇವೆ. ಒಬ್ಬ ಮನುಷ್ಯ ಒಂದು ದಿನಕ್ಕೆ 120 ಗ್ರಾಮಷ್ಟು ಹಣ್ಣು ತರಕಾರಿ, 300 ಗ್ರಾಮಷ್ಟು ನಾವು ಸೇವನೆ ಮಾಡಬೇಕಾಗಿರುತ್ತದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಹಣ್ಣು ತರಕಾರಿಗಳ ಬೆಲೆ ಗಗನಕ್ಕೇರುತ್ತಿರುವುದರಿಂದ ಅವಶ್ಯವಿರುವಷ್ಟು ಹಣ್ಣು ತರಕಾರಿ ನಮಗೆ ಬಳಸಲಿಕ್ಕೆ ಸಾಧ್ಯವಾಗ್ತಿಲ್ಲ. ಇದರಿಂದ ಅನೇಕರು ಪೋಷಕಾಂಶ ಕೊರತೆಯಿಂದ ಬಳಲ್ತಾ ಇದ್ದಾರೆ. ಹೆಚ್ಚಿನ ಬೇಡಿಕೆ, ಉತ್ತಮ ಬೆಲೆ ಸಿಗುವುದರಿಂದ ರೈತರು ಹೆಚ್ಚು ಇಳುವರಿ ನೀಡುವ ಸುಧಾರಿತ ಮತ್ತು ಹೈಬ್ರಿಡ್ ತಳಿಗಳನ್ನು ಬೆಳೆಸುತ್ತಿದ್ದಾರೆ. ಆದರೆ ಈ ಎಲ್ಲಾ ಸುಧಾರಿತ ತಳಿಗಳು ಕೀಟ ರೋಗಬಾಧೆಗೆ ಶೀಘ್ರಗತಿಯಲ್ಲಿ ತುತ್ತಾಗುವುದರಿಂದ ಹಾನಿಕಾರಕ ರಾಸಾಯನಿಕಗಳನ್ನು ಸಿಂಪಡಿಸಿ ನಾವು ಬಳಸುವ ತರಕಾರಿಗಳಲ್ಲದೆ ನೀರು, ಭೂಮಿ, ಗಾಳಿಯಲ್ಲಿಯೂ ಸಹ ವಿಷಕಾರಿ ರಾಸಾಯನಿಕಗಳ ಇರುವಿಕೆಯನ್ನು ಪತ್ತೆ ಮಾಡಲಾಗಿದೆ. ರಾಸಾಯನಿಕ ವಸ್ತುಗಳು ಒಂದಲ್ಲ ಒಂದು ರೀತಿಯಲ್ಲಿ ಜೀವ ಸಂಕುಲದ ಮೇಲೆ ದುಷ್ಪರಿಣಾಮ ಬೀರುತ್ತಾ ಇದ್ದವೆ. ನಗರವಾಸಿಗಳು ಸ್ವಯಂ ಪ್ರೇರಿತವಾಗಿ ಸಾಧ್ಯವಾದ ಎಲ್ಲಾ ರೀತಿಯ ತರಕಾರಿ ಮತ್ತು ಹಣ್ಣುಗಳನ್ನು ತಮ್ಮ ಆವರಣ ಅಥವಾ ಮೇಲ್ಛಾವಣಿಯಲ್ಲಿ ಬೆಳೆಸುವುದರಿಂದ ಇದಕ್ಕೆಲ್ಲ ಒಂದು ಪರಿಹಾರವನ್ನು ನಾವು ಕಂಡುಕೊಳ್ಬಹುದು. ಈಗ ಪೌಷ್ಟಿಕಾಂಶ ತೋಟವನ್ನು ಮಾಡುವುದರಿಂದ ಈ ಎಲ್ಲ ಅನುಕೂಲತೆಗಳಿವೆ, ಲಾಭಗಳಿವೆ ಅಂತ ಹೇಳಿದ್ರಿ. ಪೌಷ್ಟಿಕಾಂಶ ತೋಟ ಅಂದ್ರೆ ಏನು ಮತ್ತು ಇದರ ಒಂದು ಉದ್ದೇಶ ಏನು ಹಾಗೂ ಏನೇನು ಪ್ರಯೋಜನಗಳಿವೆ? ಪೌಷ್ಟಿಕ ತೋಟ ಅಂದ್ರೆ ಈಗ ಮನೆಯ ಅಂಗಳದಲ್ಲಿ ತರಕಾರಿ ಹಣ್ಣುಗಳನ್ನು ಒಂದು ಬೆಳೆಸುವುದೊಂದು ಕಲೆಯಾಗಿದೆ. ನಮಗೆ ನಮ್ಮ ಕುಟುಂಬಕ್ಕೆ ಬೇಕಾಗುವ ತಾಜಾ ಹಾಗೂ ರಾಸಾಯನಿಕ ಮುಕ್ತ ತರಕಾರಿ ಮತ್ತು ಹಣ್ಣುಗಳನ್ನು ಪಡೆಯಲಿಕ್ಕೆ ಹೊರಗಡೆಯಿಂದ ನಾವು ಏನನ್ನೂ ಕೊಂಡು ತರದೆ, ಅಂದರೆ ಮನೆಯ ಅಡಿಗೆ ಮನೆಯ ತ್ಯಾಜ್ಯ, ಸೆಗಣಿ, ಗಂಜಲ ಉಪಯೋಗಿಸಿಕೊಂಡು ಹಾನಿಕಾರಕ ಕೀಟನಾಶಕಗಳನ್ನು ಬಳಸದೆ ತಮ್ಮ ಮನೆಯ ಆವರಣ ಹಿತ್ತಲಲ್ಲಿ ಅಥವಾ ಮನೆಯ ಮೇಲ್ಛಾವಣಿ ಮೇಲೆ ಬೆಳೆಸುವ ತೋಟವನ್ನು ನಾವು ಪೌಷ್ಟಿಕ ತೋಟವೆಂದು ಹೇಳಬಹುದು. ಮನೆಗಳಲ್ಲಿ ಉತ್ಪಾದನೆಯಾಗುವ ಸಾವಯವ ಘನತ್ಯಾಜ್ಯ ವಸ್ತುಗಳ ವಿಲೇವಾರಿಯನ್ನು ಸಾಕಷ್ಟು ಉತ್ತಮಗೊಳಿಸಬಹುದು. ಸಾವಯವ ಉಳಿಕೆ ಪದಾರ್ಥಗಳನ್ನು ಬಳಸಿಕೊಂಡು ಎರೆಹುಳ ಗೊಬ್ಬರ, ಕಾಂಪೋಸ್ಟ್ ಇತ್ಯಾದಿಗಳನ್ನು ತಯಾರಿಸಿಕೊಂಡು ಮರುಬಳಕೆ, ಮಳೆ ನೀರು ಕೊಯ್ಲು ಹಾಗೂ ಅಡಿಗೆ ಮನೆಯಲ್ಲಿ ಬಳಕೆಯಾದ ನೀರನ್ನು ಸದ್ಬಳಕೆ ಮಾಡಬಹುದಾಗಿದೆ. ಪೌಷ್ಟಿಕ ತೋಟ ಹೆಚ್ಚು ಆರೋಗ್ಯಕರ ಹಾಗೂ ವಿಷರಹಿತ ತಾಜಾ ಆಗಿರುವ ತರಕಾರಿ ಮತ್ತು ಹಣ್ಣುಗಳನ್ನು ನೀಡುತ್ತವೆ. ಇದು ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ನೆರವಾಗ್ತದೆ. ಮಕ್ಕಳಿಗೆ ಇತ್ತೀಚಿನ ದಿನಗಳಲ್ಲಿ ಸಸ್ಯಗಳ ಜೊತೆಯ ಒಡನಾಟ ಅವರಿಗೆ ತಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಳ್ಳುವಲ್ಲಿ ಮತ್ತು ಜೀವಶಾಸ್ತ್ರವನ್ನು ಅರ್ಥೈಸಿಕೊಳ್ಳಲು ಸಹಕಾರಿಯಾಗ್ತದೆ. ಋತುಮಾನಕ್ಕನುಗುಣವಾಗಿ ನಾವು ಬೆಳೆಯ ಆಯ್ಕೆ, ಪರಿವರ್ತನೆ, ಮರುಮಡಿಗಳ ನಿರ್ವಹಣೆ ಸರಿಯಾಗಿ ಮಾಡುವುದರಿಂದ ನಾವು ಪೌಷ್ಟಿಕ ತೋಟವನ್ನು ಮಾಡುವುದರಲ್ಲಿ ಯಶಸ್ಸು ಕಾಣುವುದರಲ್ಲಿ ಸಂಶಯವಿಲ್ಲ. ಇದಲ್ಲದೆ ಇತ್ತೀಚಿನ ದಿನಗಳಲ್ಲಿ ಯುವಜನಾಂಗದಲ್ಲಿ ಕೃಷಿ ಚಟುವಟಿಕೆ ಬಗ್ಗೆ ಮಾಹಿತಿ ಕೊರತೆಯಿಂದಾಗಿ ಆಸಕ್ತಿಯು ಕಡಿಮೆಯಾಗಿದೆ. ಇದರಿಂದ ನಾವು ಮನೆಗಳಲ್ಲಿ ಪೌಷ್ಟಿಕ ತೋಟ ಮಾಡುವುದರಿಂದ ಆಸಕ್ತಿಯನ್ನು ಕೂಡ ಹೆಚ್ಚಿಸಬಹುದು. ಇದರದ್ದು ಪ್ರಯೋಜನ ಏನು ಅಂದರೆ, ಪೌಷ್ಟಿಕ ತೋಟ ಮಾಡಲು ಉಪಯೋಗಿಸುವ ಕಾಲ ಮತ್ತು ಶ್ರಮದಾನ ನಮಗೆ ಉತ್ತಮ ಆರೋಗ್ಯ ಮತ್ತು ಅಲ್ಪ ಸ್ವಲ್ಪ ಆದಾಯವನ್ನು ಕೂಡ ನೀಡುತ್ತದೆ. ಮನೆಯ ಅಂದವನ್ನು ಮತ್ತು ಪ್ರಶಾಂತತೆಯನ್ನು ಕೂಡ ಕಾಪಾಡುತ್ತದೆ. ನಮಗೆ ಹಸಿರು ವಾತಾವರಣದಿಂದ ಶುದ್ಧ ಗಾಳಿ ದೊರೆಯುವುದಲ್ಲದೆ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಮತ್ತು ಆನಂದ ಕೂಡ ದೊರೆಯುತ್ತದೆ. ಮನೆಯ ಅಂಗಳದಲ್ಲಿ ನಮಗೆ ಅಗತ್ಯವಿರುವ ಹಾಗೂ ಇಷ್ಟ ಇರುವ ತರಕಾರಿಗಳನ್ನು ಬೆಳೆಸಲು ನಮಗೆ ಅವಕಾಶ ನೀಡುತ್ತದೆ. ನಮ್ಮ ಮನೆಗಳಲ್ಲಿ ವಿವಿಧ ಮಾದರಿ ಮತ್ತು ವಸ್ತುಗಳಿಂದ ಮಾಡಿದ ಕುಂಡಗಳನ್ನು, ಬ್ಯಾಗ್ಗಳನ್ನು ತರಕಾರಿ ಬೆಳೆಯಲು ಉಪಯೋಗಿಸಿಕೊಳ್ಬಹುದು. ಹಾನಿಕಾರಕ ರಾಸಾಯನಿಕ ಮುಕ್ತ ತರಕಾರಿ ಹಣ್ಣುಗಳನ್ನು ನಾವು ಸೇವನೆ ಮಾಡಬಹುದು. ಮನೆಯಲ್ಲಿ ವ್ಯರ್ಥವಾಗಿ ಹೋಗುವ ನೀರಿನ ಸಮರ್ಪಕ ಬಳಕೆ ಕೂಡ ನಮಗೆ ಸಾಧ್ಯವಾಗಿರುತ್ತದೆ. ನಗರಗಳಲ್ಲಿ ಘನತ್ಯಾಜ್ಯ ವಿಲೇವಾರಿಯ ಸಮಸ್ಯೆಯನ್ನು ಸ್ವಲ್ಪ ಮಟ್ಟಿಗೆ ನಾವು ಕಡಿಮೆ ಮಾಡಿಕೊಳ್ಬಹುದು. ಅಂದ್ರೆ ಈಗ ಈ ಪೌಷ್ಟಿಕ ತೋಟವನ್ನು ತಯಾರು ಮಾಡುವಲ್ಲಿ ಅಥವಾ ಒಂದು ನಿರ್ಮಾಣ ಮಾಡುವಲ್ಲಿ ಏನೇನು ಸಲಕರಣೆಗಳು ಪೂರಕವಾಗಿ ಬೇಕಾಗ್ತವೆ? ಪ್ರಮುಖವಾಗಿ ನಮಗೆ ಬೇಕಾಗಿರೋದು ಅಂದ್ರೆ ಮನಸ್ಸು. ಅದು ಇಲ್ಲ ಅಂದ್ರೆ ನಾವು ಪೌಷ್ಟಿಕ ತೋಟ ಮಾಡಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಆಮೇಲೆ ನಿಮಗೆ ಸ್ಥಳಾವಕಾಶ ಲಭ್ಯವಿಲ್ಲದಿದ್ದಲ್ಲಿ ಕುಂಡಗಳು ಅಥವಾ ಬ್ಯಾಗ್ಗಳನ್ನು ಅಥವಾ ನಿಮ್ಮ ಮನೆಯಲ್ಲಿ ಅನುಪಯುಕ್ತ ಪಾತ್ರೆಗಳನ್ನು ನೀವು ಪೌಷ್ಟಿಕ ತೋಟ ಮಾಡಲಿಕ್ಕೆ ಉಪಯೋಗಿಸಬಹುದು. ಆಮೇಲೆ ಇದಕ್ಕೆ ಸೂಕ್ತವಾದ ಮಣ್ಣು ಬೇಕಾಗ್ತದೆ, ಕಳಿತ ಕಾಂಪೋಸ್ಟ್ ಕೂಡ ಬೇಕಾಗ್ತದೆ. ಆಮೇಲೆ ಬೀಜಗಳು ಅಥವಾ ನಿಮಗೆ ಎಲ್ಲಾದರೂ ಸಿಗುವಂತಿದ್ರೆ ಸಸಿಗಳನ್ನು ನೀವು ಹಾಕ್ಬೋದು. ಆಮೇಲೆ ತೆಂಗಿನ ನಾರಿನ ಹುಡಿಯ ಮಿಶ್ರಣ ಅಂದರೆ ಕೋಕೋಪೀಟ್, ಇದು ಅವಶ್ಯಕತೆ ಇದ್ದಲ್ಲಿ, ಅಂದರೆ ನಿಮಗೆ ಈಗ ಸೂಕ್ತವಾದ ಮಣ್ಣು ಸಿಗಲಿಲ್ಲ ಅಂದರೆ ಇದನ್ನು ಕೋಕೋಪೀಟನ ಉಪಯೋಗಿಸ್ಕೊಳ್ಬಹುದು. ಆಮೇಲೆ ಬಯೋಮಿಕ್ಸ್, ಬಯೋಮಿಕ್ಸ್ ಅಂದರೆ ಸೂಕ್ಷ್ಮಾಣುಜೀವಿ ಬೆರೆತ ಮಿಶ್ರಣವಾಗಿದೆ ಇದು. ಆಮೇಲೆ ಅಗತ್ಯವಿರುವಷ್ಟು ನೀರಿನ ಲಭ್ಯತೆ ಕೂಡ ಬೇಕಾಗ್ತದೆ. ನೆರಳು ಪರದೆ ಅವಶ್ಯಕತೆ ಇದ್ದಲ್ಲಿ, ಅಂದರೆ ಜಾಸ್ತಿ ಬಿಸಿಲು ಏನಾದರೂ ಇದ್ದರೆ ನಿಮಗೆ ನೆರಳು ಪರದೆಯನ್ನು ಕೂಡ ಉಪಯೋಗಿಸಬಹುದು. ಆಮೇಲೆ ಸೂಕ್ತ ತಾಂತ್ರಿಕ ಸಲಹೆ ಬೇಕಾಗ್ತದೆ. ಈಗ ಪೌಷ್ಟಿಕ ತೋಟವನ್ನು ಯಾವ ರೀತಿ ಮಾಡುವಂತಹದ್ದು? ಈಗ ಮನೆಗೆ ಬೇಕಾಗುವ ತಾಜಾ ತರಕಾರಿ ಮತ್ತು ಹಣ್ಣುಗಳನ್ನು ಪಡೆಯಲಿಕ್ಕೆ ನಮ್ಮ ಮನೆ ಆವರಣ ಅಥವಾ ಹಿತ್ತಲಲ್ಲಿ ಲಭ್ಯವಿರುವ ಸ್ಥಳವನ್ನು ಇದಕ್ಕಾಗಿ ಬಳಸಿಕೊಳ್ಬಹುದು. ಅಡಿಗೆ ಮನೆಯ ತ್ಯಾಜ್ಯ, ಪರಿಸರದಲ್ಲಿ ಲಭ್ಯವಿರುವ ಸೆಗಣಿ, ಗಂಜಲ ಇತ್ಯಾದಿಗಳನ್ನು ಸಂಗ್ರಹಿಸಿಕೊಂಡು ಪೌಷ್ಟಿಕ ತೋಟವನ್ನು ನಾವು ರಚನೆ ಮಾಡಬಹುದು. ಮನೆಗಳಲ್ಲಿ ಲಭ್ಯವಿರುವ ಪ್ರದೇಶ ಹಾಗೂ ಮಣ್ಣಿನ ಗುಣಧರ್ಮದ ಮೇಲೆ ಹಣ್ಣು ತರಕಾರಿ ಬೆಳೆಯಬಹುದಾದ ವಿಸ್ತೀರ್ಣ, ಚೌಕಟ್ಟು, ಬೆಳೆ ಆಯ್ಕೆಯನ್ನು ನಿರ್ಧರಿಸಬಹುದು. ಬಹುವಾರ್ಷಿಕ ತರಕಾರಿಗಳು ಅಂದರೆ ನುಗ್ಗೆ, ಬಿಲಿಂಬಿ, ಕರಿಬೇವುಗಳು ಇಂಥವುಗಳನ್ನು ಒಂದು ಬದಿಗೆ ನೆಟ್ಟರೆ ಒಳ್ಳೆಯದಾಗ್ತದೆ. ಒಂದು ಬಾರಿ ಈ ಬಹುವಾರ್ಷಿಕ ತರಕಾರಿಗಳನ್ನು ಹಾಕಿದ ನಂತರ ಹೆಚ್ಚಿನ ನಿಗಾ ವಹಿಸುವ ಅಗತ್ಯವಿರುವುದಿಲ್ಲ ನಮಗೆ. ಉಳಿದ ತರಕಾರಿಗಳು 3-4 ತಿಂಗಳು ಬೆಳೆಯುವುದರಿಂದ ಮಧ್ಯದಲ್ಲಿ ಇದನ್ನು ನೆಡಬಹುದು. ಕೆಂಪು ಅಥವಾ ಹಸಿರು ಬಸಳೆ ಗಿಡದ ಆರ್ಚನ್ನು ಮುಖ್ಯ ದ್ವಾರದ ಬಳಿ ಮಾಡಬಹುದು. 4 ಬದಿಗಳಲ್ಲಿ ಹಾಗೂ ಮಧ್ಯದಲ್ಲಿ ನಡೆದಾಡಲಿಕ್ಕೆ ನಮಗೆ ದಾರಿಯನ್ನು ನಿರ್ಮಿಸಬೇಕು. ಹಾಗಲ್ಕಾಯಿ, ಹೀರೆಕಾಯಿ, ಪಡವಲ್ಕಾಯಿ ಹಾಗೂ ಸೋರೆಕಾಯಿ ಇಂಥ ತರಕಾರಿಗಳನ್ನು ಚಪ್ಪರಾಕಿ ಮಾಡುವುದರಿಂದ ಬಳ್ಳಿಗಳು ಚೆನ್ನಾಗಿ ಹರಡಿಕೊಂಡು ಉತ್ತಮ ಇಳುವರಿಯನ್ನು ನಮಗೆ ಕೊಡ್ತವೆ. ಇಲ್ಲಿ ಬೆಳೆದ ತರಕಾರಿಗಳನ್ನು ನೇರವಾಗಿ ನಾವೇ ಬಳಸುವ ಕಾರಣ ಇದರಲ್ಲಿ ಶುಚಿತ್ವವನ್ನು ಕಾಪಾಡಿಕೊಳ್ಬೇಕಾಗ್ತದೆ ಹಾಗೂ ಸಾವಯವ ಕೃಷಿಗೆ ಹೆಚ್ಚಿನ ಮಹತ್ವವನ್ನು ನೀಡಿ ಹಾನಿಕಾರಕ ರಾಸಾಯನಿಕ ಕೀಟನಾಶಕಗಳನ್ನು ಬಳಸದೆ ಪೌಷ್ಟಿಕ ತೋಟವನ್ನು ನಾವು ಮಾಡಬೇಕಾಗ್ತದೆ. ಸಾವಯವ ಕೃಷಿಯನ್ನು ಮಾಡಲು 1 ಅಥವಾ 2 ಕಾಂಪೋಸ್ಟ್ ಗುಂಡಿಗಳನ್ನು ನಾವು ತರಕಾರಿ ಬೆಳೆಸಿದ ಪ್ರದೇಶದಲ್ಲಿ ಒದಗಿಸಬೇಕು. ಪೌಷ್ಟಿಕ ತೋಟಗಳಲ್ಲಿನ ಸಸಿಗಿಡಗಳ ತ್ಯಾಜ್ಯ, ಅಡಿಗೆ ಮಣೆಯ ತ್ಯಾಜ್ಯಗಳನ್ನು ಸದ್ಬಳಕೆ ಮಾಡುವುದು, ಅಂದರೆ ಎರೆಹುಳ ಗೊಬ್ಬರ ಜೀವಾಮೃತ ರೂಪದಲ್ಲಿ ಪುನರ್ಬಳಕೆ ಮಾಡಿಕೊಂಡು ತ್ಯಾಜ್ಯ ವಸ್ತುಗಳಿಂದಾಗುವ ಮಾಲಿನ್ಯ ತಡೆದು ಹಣ್ಣು ತರಕಾರಿಗಳನ್ನು ಬೆಳೆಸಲು ಗೊಬ್ಬರವಾಗಿ ಇದನ್ನು ಬಳಸಿಕೊಳ್ಬಹುದು. ಹೆಚ್ಚುತ್ತಿರುವ ಜನಸಂಖ್ಯೆ ಅಥವಾ ಮುಂದಿನ ಪೀಳಿಗೆಗೆ ಅನುಕೂಲವಾಗುವಂತೆ ನೀರು ಪೋಲಾಗುವುದನ್ನು ತಡೆದು ಸದ್ಬಳಕೆ ಮಾಡುವುದು ಎಲ್ಲರ ಒಂದು ಬಹುಮುಖ್ಯ ಕರ್ತವ್ಯವಾಗಿದೆ. ಈ ನಿಟ್ಟಿನಲ್ಲಿ ಅಡಿಗೆ ಮನೆಯಲ್ಲಿ ಬಳಕೆಯಾದ ನೀರನ್ನು ಪುನರ್ಬಳಕೆ ಮಾಡುವ ವ್ಯವಸ್ಥೆಯನ್ನು ರೂಪಿಸಿಕೊಳ್ಳುವುದು ಹಾಗೂ ತಾರಸಿ ಮೇಲೆ ಬಿದ್ದ ಮಳೆ ನೀರನ್ನು ಕೊಯ್ಲು ಮಾಡಿ ತರಕಾರಿ ಹಣ್ಣುಗಳನ್ನು ಬೆಳೆಸಲು ಈ ನೀರನ್ನು ಬಳಸುವುದರಿಂದ ಹಾಗೂ ಹನಿ ನೀರಾವರಿ ವ್ಯವಸ್ಥೆಯನ್ನು ಅಳವಡಿಸಿಕೊಳ್ಳುವುದರಿಂದ ನಾವು ನೀರಿನ ಸ್ವಲ್ಪ ಪ್ರಮಾಣ ಮಿತವಾಗಿ ಬಳಸಬಹುದು. ಅಧಿಕ ಇಳುವರಿ ನೀಡುವ ತಳಿ ಕೀಟ ಮತ್ತು ರೋಗ ಬಾಧೆಗೆ ಹೆಚ್ಚು ತುತ್ತಾಗುವ ಕಾರಣ ಅಧಿಕ ಇಳುವರಿ ನೀಡುವ ತಳಿಗಿಂತ ನಾವು ಮಧ್ಯಮ ಇಳುವರಿ ನೀಡುವ ತಳಿಯನ್ನು ಬೆಳೆಸಿಕೊಳ್ಳುವುದು ಉತ್ತಮವಾಗಿರುತ್ತದೆ. ಬೆಳೆ ಪರಿವರ್ತನೆ ನಿಯಮವನ್ನು ಕಡ್ಡಾಯವಾಗಿ ಪಾಲಿಸಿಕೊಂಡಲ್ಲಿ ಉತ್ತಮ ಪರಿಣಾಮವನ್ನು ಕೂಡ ನಾವು ನಿರೀಕ್ಷಿಸಬಹುದು. ನೀವು ಈಗಾಗಲೇ ಹೇಳಿದ್ರಿ ಮನೆಯ ಸುತ್ತಮುತ್ತ ಒಂದಿಷ್ಟು ಜಾಗ ಖಾಲಿ ಜಾಗ ಇದ್ರೆ ಇಂಥ ಒಂದು ಕೈತೋಟವನ್ನು ಮಾಡಬಹುದು ಅಂತ. ಈ ಜಾಗ ಇಲ್ಲದವರು ಏನು ಮಾಡೋದು? ಜಾಗ ಇಲ್ಲದವರು ತಾರಸಿ ಮೇಲೆ ಪೌಷ್ಟಿಕ ತೋಟವನ್ನು ಮಾಡಲು ಮನೆಯಲ್ಲಿರುವ ತ್ಯಾಜ್ಯ ವಸ್ತುಗಳಾದ ಇದು ಪ್ಲಾಸ್ಟಿಕ್ ಚೀಲ, ಗೊಬ್ಬರದ ಚೀಲ, ಸಿಮೆಂಟ್ ಚೀಲ, ಪ್ಲಾಸ್ಟಿಕ್ ಹಾಳೆ, ಬುಟ್ಟಿ, ಕುಂಡಗಳು ಹಾಗೂ ಇನ್ನಿತರ ಸಾಮಗ್ರಿಗಳನ್ನು ಉಪಯೋಗಿಸಿಕೊಳ್ಬಹುದು. ನಂತರದಲ್ಲಿ ಆ ಸ್ಥಳವನ್ನು ಆಯ್ಕೆ ಮಾಡಿಕೊಂಡು ಕುಂಡ ಅಥವಾ ಬ್ಯಾಗ್ಗಳನ್ನು ಸಿದ್ಧಪಡಿಸಿಕೊಳ್ಳೋದು. ಆ ಕುಂಡದಲ್ಲಿ ತುಂಬಲು ಬೇಕಾಗುವ ಮಿಶ್ರಣವನ್ನು ತಯಾರಿಸಿಕೊಳ್ಬೇಕಾಗ್ತದೆ. ತಯಾರಿಸುವ ವಿಧಾನ ಅಂದರೆ ಮಣ್ಣು, ಮರಳು ಅಥವಾ ಕೋಕೋಪೀಟ್ ಮತ್ತು ಕಾಂಪೋಸ್ಟ್ ಅಥವಾ ಬಯೋಮಿಕ್ಸ್ ಅನ್ನು 1:1 ಅಂದರೆ ಸಮಾನ ಪ್ರಮಾಣದಲ್ಲಿ ಬೆರೆಸಿಬಿಟ್ಟು ಮಿಶ್ರಣ ಮಾಡಿಕೊಳ್ಬೇಕಾಗ್ತದೆ. ನಂತರ ಆ ಮಿಶ್ರಣವನ್ನು ಕುಂಡ ಅಥವಾ ಬ್ಯಾಗ್ಗಳಲ್ಲಿ ತುಂಬಿಸುವುದು. ನಂತರ ಅವುಗಳಲ್ಲಿ ತರಕಾರಿ ಬೀಜಗಳನ್ನು ಬಿತ್ತಿ ಮೇಲೆ ತೆಳುವಾಗಿ ಮಣ್ಣನ್ನು ಹರಡಿ ಸರಿಹೊಂದುವ ಸ್ಥಳಕ್ಕೆ ವರ್ಗಾಯಿಸಬೇಕು. ಮನೆಯ ಪ್ರವೇಶ ದ್ವಾರದ ಬಳಿ ವರ್ಟಿಕಲ್ ಗಾರ್ಡನ್ ಮಾಡುವುದರಿಂದ ಮನೆಯ ಅಂದವನ್ನು ಇನ್ನೂ ಹೆಚ್ಚಿಸಿಕೊಳ್ಬಹುದು. ನಾವು ವರ್ಟಿಕಲ್ ಗಾರ್ಡನ್ನಲ್ಲಿ ಸೊಪ್ಪು ತರಕಾರಿಗಳನ್ನು ಮಾತ್ರ ನಾವು ಬೆಳೆಸ್ಕೊಳ್ಬೇಕಾಗ್ತದೆ. ಗ್ರೋ ಬ್ಯಾಗ್ ಗೊಬ್ಬರದ ಚೀಲಗಳನ್ನು ಉಪಯೋಗಿಸಿಕೊಳ್ಳುವುದಾದರೆ ಒಂದು ಚೀಲದಲ್ಲಿ ಒಂದೇ ಗಿಡವನ್ನು ಬೆಳೆಸಿಕೊಳ್ಳುವುದು. ಇದರಲ್ಲಿ ಟೊಮ್ಯಾಟೊ, ಅಲಸಂದೆ ಗಿಡಗಳಿಗೆ ಆಧಾರ ಕೋಲು ಕೊಟ್ಟು ಬೆಳೆಸುವುದರಿಂದ ಗಿಡಗಳು ಆರೋಗ್ಯವಾಗಿ ಬೆಳೆದು ಹೆಚ್ಚಿನ ಇಳುವರಿಯನ್ನು ನಾವು ಪಡೆಯಬಹುದು. ಬೆಂಡೆಕಾಯಿ ಬೀಜವು ಚೆನ್ನಾಗಿ ಮೊಳಕೆ ಬರಲಿಕ್ಕೆ ಬಿತ್ತನೆಗೆ ಮುಂಚೆ ಬೀಜವನ್ನು 15 ತಾಸು ನೀರಿನಲ್ಲಿ ನೆನೆಸಬೇಕಾಗ್ತದೆ. ಬೆಂಡೆಕಾಯಲ್ಲಿ ಹಳದಿಯಲ್ಲಿ ನಂಜು ರೋಗ ಕಂಡು ಬಂದಲ್ಲಿ ಗಿಡಗಳನ್ನು ಬೇರಿನ ಸಮೇತ ಕಿತ್ತು ತೆಗೆದು ಸುಟ್ಟು ಹಾಕಬೇಕಾಗ್ತದೆ. ಏಕೆಂದರೆ ಇದು ಒಂದು ವೈರಲ್ ರೋಗ ಆಗಿರುವುದರಿಂದ ಎಲ್ಲ ಗಿಡಗಳಿಗೆ ಬರುವ ಸಾಧ್ಯತೆ ಹೆಚ್ಚಿರುತ್ತದೆ. ಕೊತ್ತಂಬರಿ ಬೀಜವನ್ನು ಬಿತ್ತನೆಯ ಮೊದಲು 2 ಹೋಳಾಗಿ ಮಾಡಬೇಕಾಗ್ತದೆ. ಕೊತ್ತಂಬರಿ ಬೀಜವನ್ನು ಸ್ವಲ್ಪ ಮರಳಿನ ಜೊತೆ ಉಜ್ಜುವುದರಿಂದ 2 ಹೋಳಾಗ್ತದೆ. ಇದರಿಂದ ಬಿತ್ತನೆ ಬೀಜದಲ್ಲಿ ಉಳಿತಾಯವಾಗುವುದಲ್ಲದೆ ಸರಿಯಾಗಿ ಮೊಳಕೆ ಬರಲಿಕ್ಕೆ ಸಾಧ್ಯವಾಗ್ತದೆ. ಹಣ್ಣು ಮತ್ತು ತರಕಾರಿ ಗಿಡಗಳಿಗೆ ಸಾಧ್ಯವಾದಷ್ಟು ಬಿಸಿಲು ಬೀಳುವ ಹಾಗೆ ನಾವು ನೋಡಿಕೊಳ್ಬೇಕಾಗ್ತದೆ. ರೋಗದ ಲಕ್ಷಣ ಪ್ರಪ್ರಥಮ ಬಾರಿಗೆ ಕಂಡ ಕೂಡಲೇ ನಮಗೆ ಅದನ್ನು ಆರೋಗ್ಯವಂತ ಗಿಡಗಳಿಂದ ತೆಗೆದು ದೂರಕ್ಕೆ ಸ್ಥಳಾಂತರಿಸಬೇಕು. ಬೇವಿನ ಸತ್ವದ ದ್ರಾವಣವನ್ನು ಬಳಸಿ ಪೀಡೆ ನಿವಾರಣೆಗೆ ಆದ್ಯತೆ ನೀಡಬೇಕು. ಗಿಡಗಳಿಗೆ ದಿನಕ್ಕೆ 1 ಬಾರಿ ನೀರು ಹಾಕಿದರೆ ಸಾಕಾಗ್ತದೆ. ಹವಾಮಾನಕ್ಕನುಗುಣವಾಗಿ ಅಥವಾ ಮಣ್ಣಿನ ತೇವಾಂಶವನ್ನು ನೋಡಿಕೊಂಡು ನೀರನ್ನು ಕೊಡಬೇಕಾಗ್ತದೆ. ನೀರು ಹಾಕಲು ಬೆಳಗ್ಗೆ ಅಥವಾ ಸಂಜೆ ಸಮಯ ಸೂಕ್ತವಾಗಿದೆ. ಕುಂಡಗಳಲ್ಲಿ ಅಥವಾ ಬ್ಯಾಗ್ಗಳಲ್ಲಿ ಬೆಳೆಸಿದ್ದಲ್ಲಿ 0.5 ಲೀಟರ್ಗಿಂತ ಜಾಸ್ತಿ ನೀರು ಕೊಡಬಾರದು ಗಿಡಗಳಿಗೆ. ಬೆಳೆಯನ್ನು ಕಳೆ ರಹಿತವಾಗಿರುವಂತೆ ನೋಡಿಕೊಳ್ಳುವುದು ಒಂದು ನಮ್ಮ ಜವಾಬ್ದಾರಿಯಾಗಿದೆ. ಈಗ ಬೇರೆ ಬೇರೆ ಸೀಸನ್ ಅಥವಾ ಬೇರೆ ಬೇರೆ ಬೆಳೆಯುವಂತಹ ಒಂದು ಕಾಲದಲ್ಲಿ ಯಾವ ಯಾವ ತರಕಾರಿಗಳನ್ನು ಆಯ್ಕೆ ಮಾಡಿಕೊಳ್ಳಬಹುದು? ನಮಗೆ ಈಗ ಮಳೆಗಾಲದಲ್ಲಿ ಬೆಳೆಯುವ ತರಕಾರಿಗಳೆಂದ್ರೆ ಟೊಮ್ಯಾಟೋ, ಬೆಂಡೆ, ಬದನೆ, ಸೌತೆ, ಹೀರೆಕಾಯಿ, ಕುಂಬಳಕಾಯಿ, ಹಾಗಲಕಾಯಿ, ಪಡವಲಕಾಯಿ, ಮುಳ್ಳುಸೌತೆ, ಇವುಗಳನ್ನು ನಾವು ಮಳೆಗಾಲದಲ್ಲಿ ಬೆಳೆಸಬಹುದು. ಚಳಿಗಾಲದಲ್ಲಿ ನಮಗೆ ಸೊಪ್ಪಿನ ತರಕಾರಿಗಳನ್ನು ನಾವು ಬೆಳೆಸಬಹುದು. ಬೇಸಿಗೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೀರು ಲಭ್ಯವಿದ್ದರೆ ನೀವು ಕುಂಬಳ ಜಾತಿಯ ತರಕಾರಿಗಳನ್ನು ಬೆಳೆಸ್ಬೋದು. ಅಂದರೆ ಸೌತೆ, ಕುಂಬಳಕಾಯಿ, ಹಾಗಲಕಾಯಿ, ಹೀರೆಕಾಯಿ, ಪಡವಲಕಾಯಿ, ಬೆಂಡೆ ಹಾಗೂ ಬದನೆ. ಇದರ ಜೊತೆಗೆ ವರ್ಷಪೂರ್ತಿ ಬೆಳೆಯುವಂತಹ ತರಕಾರಿಗಳನ್ನು ಕೂಡ ಬೆಳೆಯುವುದಕ್ಕೆ ಅವಕಾಶ ಇದೆ. ಹೌದು. ಸರಿ, ಈಗ ಕೀಟ ಮತ್ತು ರೋಗಗಳ ಬಾಧೆ ಮತ್ತು ಇವುಗಳ ಒಂದು ಸಮಗ್ರ ನಿರ್ವಹಣೆ ಅಂದ್ರೆ ಏನೇನು ಮಾಡಬೇಕಾಗ್ತದೆ? ನಾವು ಸಾವಯವ ಪೌಷ್ಟಿಕ ತೋಟವನ್ನು ಮಾಡಬೇಕಾಗಿರುವುದರಿಂದ ಇದರಲ್ಲಿ ಏನೇ ಯಾವುದಾದ್ರೂ ಕೀಟ ರೋಗಗಳು ಏನಾದರೂ ಕಂಡು ಬಂದರೆ ಫಸ್ಟಿಗೆ ನೀವು ಬೇವಿನ ಎಣ್ಣೆ, ಇದು 5 ml ಬೇವಿನ ಎಣ್ಣೆ ಮತ್ತು ಅರ್ಧ ಪ್ಯಾಕೆಟ್ ಶಾಂಪು, ಯಾವುದೇ ಶಾಂಪು ಆಗ್ತದೆ, ಇದನ್ನು 1 ಲೀಟರ್ ನೀರಿಗೆ ಬೆರೆಸಿ ಗಿಡಗಳಿಗೆ ಆಗಿಂದಾಗೆ ಸಿಂಪರಣೆ ಮಾಡುವುದರಿಂದ ಕೀಟರೋಗಗಳ ನಿರ್ವಹಣೆ ಕೂಡ ನಾವು ಮಾಡ್ಬೋದು. ಆಮೇಲೆ ಸಾಂಬ್ರಾಣಿ ಗಿಡಗಳನ್ನು ತರಕಾರಿ ತೋಟದ ಸುತ್ತ ನೆಡುವುದರಿಂದ ಕಾಂಡ ಕೊರೆಯುವ, ಹೂವು ತಿನ್ನುವ, ಎಲೆಗಳನ್ನು ಕತ್ತರಿಸುವ, ಚಿಗುರನ್ನು ತಿನ್ನುವ ಕೀಟಗಳನ್ನು ನಿಯಂತ್ರಿಸಬಹುದು. ಇದು ಸಾಂಬ್ರಾಣಿ ಗಿಡಗಳನ್ನು ವಾರಕ್ಕೊಮ್ಮೆ ಈ ಗಿಡದ 2 ಎಲೆಗಳನ್ನು ಕತ್ತರಿಯಿಂದ ಕತ್ತರಿಸಬೇಕು. ಆಗ ಈ ಸಾಂಬ್ರಾಣಿ ಗಿಡ ವಿಶೇಷ ಪರಿಮಳ ಕೊಡುವುದರಿಂದ ಯಾವುದೇ ಕೀಟಗಳು ತರಕಾರಿ ಅಥವಾ ಹಣ್ಣುಗಳ ಹತ್ರ ಸುಳಿಯುವುದಿಲ್ಲ. ಆಮೇಲೆ ಎಲೆ ಜಿಗಿಹುಳು, ಬಿಳಿನೊಣ ಮತ್ತು ಎಲೆ ತಿನ್ನುವ ಇತರೆ ಕೀಟಗಳನ್ನು ನಿಯಂತ್ರಿಸಲಿಕ್ಕೆ 1 kg ಹಸಿಮೆಣಸಿನಕಾಯಿ, 3 ಬೆಳ್ಳುಳ್ಳಿ ಮತ್ತು 1 ದಪ್ಪ ಈರುಳ್ಳಿಯನ್ನು ಚೆನ್ನಾಗಿ ಜಜ್ಜಿಬಿಟ್ಟು 1 ರಾತ್ರಿ ಇದನ್ನು ನೀರಿನಲ್ಲಿ ನೆನೆಸಬೇಕು. ನಂತರ ಆ ದ್ರಾವಣವನ್ನು ಶೋಧಿಸಿ 18 ಲೀಟರ್ ನೀರಿನಲ್ಲಿ ಬೆರೆಸಿ ಗಿಡಗಳಿಗೆ ಸಿಂಪರಣೆ ಮಾಡಿದರೆ ಆಗ್ತದೆ. ಆಮೇಲೆ ಕಾಯಿಕೊರಕ ಹುಳು ಮತ್ತು ಕಂಬಳಿ ಹುಳುಗಳನ್ನು ನಿಯಂತ್ರಣ ಮಾಡಲಿಕ್ಕೆ 50 ಗ್ರಾಮಷ್ಟು ಹಸಿಮೆಣಸಿನಕಾಯಿ ಮತ್ತು 100-120 ಗ್ರಾಮಷ್ಟು ಉಪ್ಪನ್ನು ನುಣ್ಣಗೆ ಅರೆದ್ಬಿಟ್ಟು 12 ಗಂಟೆಗಳ ಕಾಲ ಇದನ್ನು ನೀರಿನಲ್ಲಿ ನೆನೆಸಿ ನಂತರ ಇದನ್ನು 16 ಲೀಟರ್ ನೀರಿಗೆ ಬೆರೆಸಿ ಗಿಡಗಳಿಗೆ ಸಿಂಪರಣೆ ಕೂಡ ನಾವು ಮಾಡಬೇಕಾಗ್ತದೆ. ಬಹುಶಃ ರೈತರು ಇಲ್ಲಿ ಒಂದು ವಿಷಯವನ್ನು ಗಮನಿಸಬೇಕು, ಈ ಕಾನ್ಸಂಟ್ರೇಷನ್ ಎನ್ನುವಂಥದ್ದು ಅಥವಾ ಪ್ರಮಾಣ ಎನ್ನುವಂಥದ್ದು ಹೆಚ್ಚು ಕಮ್ಮಿ ಆದರೆ ಗಿಡದ ಮೇಲೆಯೂ ಕೂಡ ತೊಂದರೆ ಆಗ್ತದೆ. ಆಮೇಲೆ ಈಗ ತೋಟಗಾರಿಕಾ ಇಲಾಖೆಯಿಂದ ಈ ಪೌಷ್ಟಿಕ ತೋಟವನ್ನು ಮಾಡುವುದಕ್ಕೆ ಅಥವಾ ಪ್ರೋತ್ಸಾಹಿಸುವುದಕ್ಕೆ ಯಾವ ರೀತಿಯ ಒಂದು ಯೋಜನೆಗಳಿವೆ? ನಮ್ಮ ಇಲಾಖೆಯಿಂದ ಮಹಾತ್ಮ ಗಾಂಧಿ ಉದ್ಯೋಗ ಖಾತರಿ ಯೋಜನೆಯಡಿಯಲ್ಲಿ ಶಾಲೆಗಳಲ್ಲಿ ಅಕ್ಷರ ಕೈತೋಟ ಯೋಜನೆಯನ್ನು ಕೂಡ ಕೈಗೊಳ್ಳಲಾಗ್ತಾ ಇದೆ. ಈ ಯೋಜನೆಯು ಗ್ರಾಮೀಣ ಪ್ರದೇಶಕ್ಕೆ ಮಾತ್ರ ಸೀಮಿತವಾಗಿರುತ್ತದೆ. ಆಮೇಲೆ ಶಾಲಾ ಮಕ್ಕಳನ್ನು ಮತ್ತು ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಡಿ ಯಾರ್ಯಾರು ಜಾಬ್ ಕಾರ್ಡ್ ಹೊಂದಿರುವ ಪೋಷಕರನ್ನು ಉಪಯೋಗಿಸಿಕೊಂಡು ಪೌಷ್ಟಿಕ ತೋಟವನ್ನು ರಚನೆ ಮಾಡಬೇಕಾಗ್ತದೆ. ತಾರಸಿ ಕೃಷಿ ಮಾಡುವಂತವರಿಗೂ ಕೂಡ ಪ್ರೋತ್ಸಾಹಿಸುವ ಯೋಜನೆಗಳಿವೆ. ಹೌದು, ಬಹಳ ಸಂತೋಷ ರಿಶಲ್ ಅವರೇ. ಪೌಷ್ಟಿಕ ತೋಟ ಅಂದ್ರೆ ಏನು ಹಾಗೂ ಅದನ್ನು ಯಾವ ರೀತಿ ಅನುಷ್ಠಾನ ಮಾಡಬಹುದು, ಏನೇನು ಉಪಯೋಗಗಳಿವೆ, ಏನೇನು ಅನುಕೂಲತೆಗಳಿವೆ, ಈ ವಿಚಾರವಾಗಿ ಬಹಳಷ್ಟು ವಿಷಯವನ್ನು ಹಂಚಿಕೊಂಡಿದ್ರಿ. ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು. ಇದುವರೆಗೆ ಪೌಷ್ಟಿಕ ಕೈತೋಟದ ಕುರಿತು ಮಂಗಳೂರಿನ ತೋಟಗಾರಿಕಾ ಇಲಾಖೆಯ ವಿಷಯ ತಜ್ಞರಾದ ರಿಶಲ್ ಅವರಿಂದ ಮಾಹಿತಿಯನ್ನು ಕೇಳಿದಿರಿ. ಸ್ವ ಉದ್ಯೋಗವಾಗಿ ಹಪ್ಪಳ ತಯಾರಿಕೆಯ ಅನುಭವದ ಕುರಿತು ಕುಂದಾಪುರ ತಾಲೂಕು ಕಟ್ಟಬಿಳ್ತೂರು ಗ್ರಾಮದ ಕೆಎಸ್ ಕಸ್ತೂರಿ ಅವರ ಅನುಭವವನ್ನು ಇದೀಗ ಕೇಳೋಣ. ಕಸ್ತೂರಿ ಅವರೇ ನಮಸ್ಕಾರ. ನಮಸ್ತೆ. ಮಹಿಳಾ ಸಂಘಟನೆಯ ಒಂದು ಅವಶ್ಯಕತೆ ಏನು? ಮಹಿಳಾ ಸಂಘಟನೆ ಅಂದ್ರಿಂದ ಅವರಿಗೆ ಒಂದು ಸಂಘಟನೆ ಮಾಡಿ ಹಣ ಎಲ್ಲವನ್ನು ಒಟ್ಟು ಮಾಡಿ ನಾಳೆ ಒಬ್ಬೊಬ್ಬರಿಗೆ ಒಂದೊಂದು ಕಷ್ಟ ಬರ್ತದಲ್ಲ, ಆವಾಗ ಹಣದಿಂದ ಉಪಯೋಗ ಆಗ್ತದೆ. ಈಗ ನಾವು 1-6 ತಿಂಗಳಾದ್ಮೇಲೆ ಒಂದು ಸ್ವಲ್ಪ ಹಣ ಒಟ್ಟಾಗ್ತದೆ. ಒಬ್ಬರಿಗೆ ತುಂಬ ಕಷ್ಟ ಇರ್ತದೆ, ಅವ್ರಿಗೆ ಆ ಹಣ ತೆಗೆದು ಏನಾದರೂ ಮಾಡಬೇಕಂತ ಇರ್ತದೆ. ಆವಾಗ ನಾವು ಅದರಲ್ಲಿ ಸ್ವಲ್ಪ ಹಣವನ್ನು ಅವ್ರಿಗೆ ತೆಗೆದುಕೊಡ್ತೇವೆ. ಅವ್ರು ಕಟ್ತಾರೆ, ತಿಂಗಳ ತಿಂಗಳ ಕಟ್ತಾರೆ ನಮಗೆ, ಅಂದರೆ ಬಡ್ಡಿ ಹಾಕಿ ಕಟ್ತಾರೆ. ಆವಾಗ ಅರ್ಜೆಂಟಿಗೆ ಬೇಕಂತ ಹೇಳಿದರೆ ಕೂಡಲೇ ನಮ್ಗೆ ಕೊಡಲಿಕ್ಕಾಗ್ತದೆ. ಅದಾದರೆ ಬ್ಯಾಂಕಿಗೆ ಹೋದರೆ ಅವ್ರದ್ದು ಶ್ಯೂರಿಟಿ ಅದು ಇದು ಎಲ್ಲ ಬೇಕಾಗ್ತದೆ. ಇದಾದ ನಾವು ಅರ್ಜೆಂಟು ನಮ್ಮ ಕಾರ್ಯದರ್ಶಿ ಅಧ್ಯಕ್ಷರ ಸಹಿಯಿಂದ ಕೊಡ್ಬೋದು ಅಂತ. ಈಗ ಮಹಿಳಾ ಸಂಘಟನೆ ಆಗುವುದಕ್ಕಿಂತ ಮೊದಲು ಒಂದು ಕುಟುಂಬದಲ್ಲಿ ವ್ಯವಸ್ಥೆಯಲ್ಲಿ ಮನೆ ಯಜಮಾನರ ಒಂದು ಅವರ ಒಂದು ಪ್ರೋತ್ಸಾಹ ಕೂಡ ಬೇಕಾಗ್ತದೆ. ಹೇಗಿದೆ ಊರಲ್ಲೆಲ್ಲ? ಅಲ್ಲಿ ತುಂಬಾ ಇದಿದೆ. ಈಗ ಈ ಸಂಘಟನೆ ಇದೆ, ಸ್ವಸಹಾಯ ಸಂಘ ಎಲ್ಲ ಆದ್ಮೇಲೆ ಹೆಂಗಸರೆಲ್ಲ ತುಂಬಾ ಇದಾಗಿದ್ದಾರೆ. ಮೊದ್ಲು ಯಾರು ಬ್ಯಾಂಕಿಗೆ ಹೋಗ್ತಾ ಇರ್ಲಿಲ್ಲ, ಒಳಗಡೆನೆ ಇರ್ತಾ ಇದ್ರು. ಅಡುಗೆ ಮನೆ ಆಯಿತು ಅವರಾಯ್ತು. ಈಗ ಹಾಗಲ್ಲ, ಈಗ ಎಲ್ಲರೂ ಒಂದು ಸಂಘಟನೆ ಆದಮೇಲೆ ಬ್ಯಾಂಕಿಗೆ ಹೋಗ್ತಾರೆ, ಒಬ್ಬರೊಬ್ಬರ ಹತ್ರ ಪರಿಚಯ ಮಾಡ್ಕೊಳ್ತಾರೆ, ಮುಂದೆ ಏನೇನು ಮಾಡಬೇಕು ನಾವು ಅಂತೇಳಿ ಅದನ್ನು ಇದು ಮಾಡ್ತಾರೆ. ನಾವು ಮುಂದೆ ಹೋಗಬೇಕು ಮತ್ತು ಒಳಗೆ ಕೂತ್ಕೊಂಡ್ರೆ ಏನಾಗೋದಿಲ್ಲ ಅಂತೇಳಿ ಎಲ್ಲ ಸಂಘಟನೆ ಹೆಂಗಸರು ಇದು ಮಾಡ್ತಾರೆ. ನೀವು ಸಂಘಟನೆಯಲ್ಲಿ ಯಾವ ರೀತಿ ತೊಡಗಿಸಿಕೊಂಡಿದ್ದೀರಿ? ನಾವೊಂದು 10 ಜನ ಮಾಡಿದ್ದೇವೆ, ಮಾಡಿಸ್ಕೊಂಡು ಹಪ್ಪಳ ಮಾಡುವಂಥ ಒಂದು 5 ಜನ ಇದು ಮಾಡಿದ್ದೇವೆ, ಹತ್ತರಲ್ಲಿ 5 ಜನ ಸೇರಿಸ್ಕೊಂಡಿದ್ದೇವೆ. ಮತ್ತು ಲೋನ್ ತೆಗೆದಿದ್ದೇವೆ, ಲೋನ್ ತೆಗೆದು ಹಪ್ಪಳ ಮಿಷನ್ ಎಲ್ಲ ತಗೊಂಡು ಹಪ್ಪಳ ಮಾಡಿ ಇಲ್ಲಿಂದ ಕಾರ್ಕಳ ಉಡುಪಿ ಅಲ್ಲೆಲ್ಲ ಹೋಗಿದ್ದೇವೆ. ಕುಂದಾಪುರದಲ್ಲಿ 2 ಸಲ ಕುಂದೋತ್ಸವ ಆಗಿದೆ, ಅಲ್ಲಿ ಒಂದೊಂದು ತಿಂಗಳು ನಾನು ವ್ಯಾಪಾರ ಮಾಡಿದ್ದೇನೆ. ಉತ್ಸವ ಅಂದ್ರೆ ಒಂದು ತಿಂಗಳಿಂದ? ಅದು ಒಂದು ತಿಂಗಳಲ್ಲಿ ಇದ್ದಿತ್ತು, ಒಂದೊಂದು ತಿಂಗಳಿದ್ದಿತ್ತು ಕುಂದೋತ್ಸವ ಅಂತ ಗಾಂಧಿ ಮೈದಾನ. ಆ ಒಂದ ತಿಂಗಳು ನಾನು ವ್ಯಾಪಾರ ಮಾಡಿದ್ದೇನೆ. ಈಗ ಮನೆಯಲ್ಲೇ ಮಾಡಿರುವಂತ ಈ ಹಪ್ಪಳ ಆಗ್ಬೋದು, ಸಂಡಿಗೆ ಆಗ್ಬೋದು, ಇಂಥದಕ್ಕೆಲ್ಲ ಜನರ ಒಂದು ಪ್ರತಿಕ್ರಿಯೆ ಹೇಗಿದೆ? ಜನರ ಪ್ರತಿಕ್ರಿಯೆ ಅಂದ್ರೆ ಅದಕ್ಕೇನು ಇದಿಲ್ಲ, ಕಲ್ಲರ್ ಹಾಕೋದಿಲ್ಲ. ನಾವೇ ಅಂದ್ರೆ ವರ್ಜಿನ್ ಎಲ್ಲ ಉದ್ದಿನ ಬೆಳೆ ಹಾಕಿ ಇದು ಮಾಡ್ತೇವೆ. ಈಗ ಬರುವುದು ಒಂದು ವರ್ಜಿನ್ ಎಲ್ಲ ಅಲ್ಲ, ಅದಕ್ಕೆ ಏನೇನೋ ಮಿಕ್ಸ್ ಮಾಡಿ ಮಾಡ್ತಾರೆ ಅಂದ್ರೆ. ನಾನು ಹೀಗೆ ಹೇಳ್ತೇನಂತಲ್ಲ, ನಿಜವಾಗಿ ಈಗ ಹಪ್ಪಳವೇ ಸರಿ ಇಲ್ಲ. ಅದ ತಿಂದ ತಕ್ಷಣ ನಮ್ಗೆ ಗೊತ್ತಾಗ್ತದೆ ಇದರಲ್ಲಿ ಖಾಲಿ ಉದ್ದಿನ ಬೆಳೆ ಇಲ್ಲ ಅಂತ. ನಾವು ಬರೀ ಉದ್ದಿನ ಬೆಳೆ ಹಾಕಿ ಹಪ್ಪಳ ಮಾಡಿ ಸೇಲ್ ಮಾಡಿದ್ದೇವೆ. ನಮ್ಗೆ ಯಾವ ಫುಡ್ ಇನ್ಸ್ಪೆಕ್ಟರ್ ಬಂದ್ರೂ ನಮ್ಗೆ ಹೆದರಿಕೆ ಇರಲಿಲ್ಲ, ಅದನ್ನು ಟೆಸ್ಟ್ ಮಾಡಿದ್ರೂ ನಮ್ಗೆ ಹೆದರಿಕೆ ಇರಲಿಲ್ಲ ಅಂದ್ರೆ. ನಾವು ಅಷ್ಟು ಒರಿಜಿನಲ್ ಆಗಿ ಮಾಡಿದ್ದೇವೆ. ಈಗ ನೋಡುವಾಗಲೂ ಅಥವಾ ತಿಂದ ಮೇಲೆ ಗೊತ್ತಾಗೋದು ಇದು ಒರಿಜಿನಲ್ ಮೇಲೆ ಗೊತ್ತಾಗೋದು, ನೋಡುವಾಗ ಗೊತ್ತಾಗೋದಿಲ್ಲ. ಈಗ ಗೊತ್ತಾಗ್ತದೆ ಇವಾಗ, ಯಾಕೆ ಗೊತ್ತುಂಟ? ಒರಿಜಿನಲ್ ಹಪ್ಪಳಕ್ಕೂ ಆ ಹಪ್ಪಳಕ್ಕೂ ಒಂದು ಆ ಹಪ್ಪಳ ನೈಸ್ ಬರ್ತದೆ, ಈ ಹಪ್ಪಳ ಅಷ್ಟು ನೈಸ್ ಬರುವುದಿಲ್ಲ. ಒರಿಜಿನಲ್ ಉದ್ದ ಹಾಕಿದ ಹಪ್ಪಳ ಅಷ್ಟು ನೈಸ್ ಬರುವುದಿಲ್ಲ. ಆ ಹಪ್ಪಳ ನೈಸ್ ಅಂದ್ರೆ ಬೇರೆ ಹಿಟ್ಟು ಹಾಕಿದ ನೈಸ್ ಬರ್ತದೆ. ಬೇರೆ ಏನು ಹಿಟ್ಟು ಹಾಕ್ತಾರೆ? ಬೇರೆ ಗಡ್ಡೆ ಗಣಸಿಂದ ಹಿಟ್ಟು ಬರ್ತದಂತೆ. ಮೈದಾ ಹಿಟ್ಟು? ಮತ್ತು ಮೈದಾ ಅಲ್ಲ, ಗಡ್ಡೆ ಗಣಸಿಂದ, ಗುಡ್ಡು ಗಣಸು, ಗುಟ್ಟಿ ಗಣಸು ಹೇಳ್ತಾರಲ್ಲ, ಅದ್ರ ಹಿಟ್ಟನ್ನು ಮಿಕ್ಸ್ ಮಾಡ್ತಾರೆ. ಮರಗಣಸು ಅದರಿಂದ ಮಿಕ್ಸ್ ಮಾಡ್ತಾರೆ. ಅದು ತಿಂದ ಶಕ್ಷಣ ನಮ್ಮ ಹಲ್ಲಿಗೆ ಅಂಟತ್ತೆ, ಆವಾಗ ಗೊತ್ತಾಗ್ತದೆ ಒರಿಜಿನಲ್ ಉದ್ದಿನ ಹಪ್ಪಳ ಅಂಟುದೇ ಇಲ್ಲ ಇಷ್ಟೇ. ಅಂದ್ರೆ ಈಗ ಉದ್ದಿನ ಹಪ್ಪಳ ತಯಾರು ಮಾಡುವಂತಹ ವಿಧಾನದ ಬಗ್ಗೆ ಹೇಳಿ. ಅಂದ್ರೆ ಈಗ ಬೇಸಿಗೆಯಲ್ಲಿ ನೀವು ತಯಾರು ಮಾಡುವಂತದ್ದು ಸಾಮಾನ್ಯವಾಗಿ? ಬೇಸಿಗೆಯಲ್ಲೇ ಮಾಡಿದ್ದೆ ನಾನು, ಮಳೆಗಾಲ ಮಾಡ್ಲಿಲ್ಲ. ಯಾಕೆಂದ್ರೆ ನಾವು ಆ ತರ ಮಿಷನ್ ಎಲ್ಲ ತಗೊಳ್ಳಿಲ್ಲ, ಅಷ್ಟೊಂದು ಪ್ರೊಜೆಕ್ಟ್ ತಗೊಳ್ಳಿಲ್ಲ ನಾವು. ಸ್ವಲ್ಪ ಪ್ರೊಜೆಕ್ಟ್ ತಗೊಂಡು ಮಿಷನ್ ಎಲ್ಲ ತಗೊಂಡು ಹೆಂಗಸರೆಲ್ಲ ಒಟ್ಟಾಗಿ ಮಾಡಿದ್ ಬಿಟ್ರೆ ಮಳೆಗಾಲದಲ್ಲಿ ಇದು ಮಾಡ್ಲಿಲ್ಲ ನಾವು. ಮಳೆಗಾಲದಲ್ಲಿ ಮಾಡ್ಲಿಕ್ಕೆ ಅಂದ್ರೆ ವೈಶಾಖದಲ್ಲೇ ಸ್ಟಾಕ್ ಮಾಡಿಕೊಂಡು ಮಳೆಗಾಲಕ್ಕೆ ಇದು ಮಾಡಿದ್ದೇವೆ. ಒಂದ್ ದಿವಸಕ್ಕೆ ಎಷ್ಟು ಹಪ್ಪಳ ಮಾಡ್ತೀವಿ? ಒಂದ್ ದಿವಸಕ್ಕೆ ಒಂದು 8,000-10,000 ಮಾಡ್ತಿದ್ವಿ. 8,000 ಮೆಷಿನ್ ಇದೆ, ಕೈಯಲ್ಲಿ ಅಲ್ಲ, ಮೆಷಿನ್ ಇದೆ. ಅದು ಹೇಗೆ ಕೆಲಸ ಮಾಡ್ತದೆ ಹೇಳಿ? ಮಿಷನ್ ಅಂದ್ರೆ ನಾವು ಹಿಟ್ಟನ್ನು ಒಬ್ರು ಕಲಿಸ್ತೇವೆ, ಕಲಿಸಿದಾವಾಗ ಅದು ಜರಿ ಅಂತ ಇದು 2 ಜರಿ ಬರ್ತದೆ. ಆ 2 ಜರಿ ಆ ಮಿಷನಿಗೆ ಕೊಟ್ಟ ತಕ್ಷಣ ನಾವು ರೋಲ್ ಮಾಡಿದಾಗ ಅದರಲ್ಲಿ ಒಂದು 15-20 ಹಪ್ಪಳ ಬರ್ತದೆ ಕಟ್ ಮಾಡಿದ್ರೆ. ಅದನ್ನ ಉಳಿದನ್ ಮತ್ತೆ ಪುನಃ ಹಾಕಿ 15-20 ಒಂದೇ ರೀತಿ ಶೇಪ್ ಇರ್ತದೆ, ಒಂದೇ ರೀತಿ ಕಟ್ ಮಾಡ್ತೇವೆ. ಅದಕ್ಕೆ ಇದಿದೆ ಕಟ್ ಮಾಡುವ, ಇದಿದೆ ನಮ್ಮ ಹತ್ರ ಮೆಷಿನ್ ಇದೆ. ಆ ಕಟ್ ಮಾಡುವ ಮಿಷನ್ ಅಂತ ಹೇಳ್ರಿ, ಡಬ್ಬ ಬರ್ತದೆ ಆ ಡಬ್ಬದಲ್ಲಿ ಕಟ್ ಮಾಡುವಂತ ಪ್ರೆಸ್ ಮಾಡು, ಅದು ಉಳಿದನ್ ತೆಗೆದು ಮತ್ತೆ ಮಾಡ್ತೇವೆ. ದಿನಕ್ಕೆ 10,000 ಮಾಡಿದ್ದು ಉಂಟು. ಒಣಗಿಸುವ ವ್ಯವಸ್ಥೆ ಎಲ್ಲ ಹೇಗೆ? ಒಣಗಿಸುವ ವ್ಯವಸ್ಥೆ ಬಿಸಿಲಲ್ಲಿ ಒಣಗಿಸ್ತೇವೆ, ಮಂಚೆಲ್ಲ ಮಾಡಿ, ಏರ್ ಮಂಚ ಮಾಡಿ ಅಂದ್ರೆ ಧೂಳಿಗಳು ಹೋಗ್ಬಾರ್ದಲ್ವಾ, ಮಂಚೆಲ್ಲ ಮಾಡಿ ಅದಕ್ಕೆ ಅಜ್ಜರಿ ಕೂಡ ಒಣಿಸ್ತೇವೆ. 10 ನಿಮಿಷದಲ್ಲಿ ಅಜ್ಜರಿ ಬಿಡ್ತದೆ, ಅದನ್ನು ಪುನಃ ಮತ್ತೆ ಅಜ್ಜರಿ ಬಟ್ಟೆ ಹಾಕಿ ಆ ಬಟ್ಟೆ ಮೇಲೆ ಮತ್ತೆ ಒಣಸಿ ಇದು ಮಾಡ್ತೇವೆ. ಒಂದ್ ದಿವಸ ಒಣಗಿಸಿದ್ರೆ ಸಾಕಾಗ್ತದಾ? ಹಾ, ಒಂದ್ ದಿವಸ ಒಣಸಿದ್ರೆ ಸಾಕು, ತುಂಬಾ ಬಿಸಿಲಿದ್ರೆ ಒಂದ್ ದಿವಸ ಒಣಸಿದ್ರೆ ಸಾಕಾಗ್ತದೆ. ಆಮೇಲೆ ಇದನ್ನ ಪ್ಯಾಕಿಂಗ್ ಮಾಡುವಂತದಕ್ಕೆ ಲೇಬಲ್ ಏನಾದ್ರು ಹಾಕ್ತೀರಾ? ಹೌದು, ನಮ್ಮ ಸಂಘದ ಲೇಬಲ್ ಹಾಕಿದ್ದೇವೆ, ಲಕ್ಷ್ಮೀ ನವೋದಯ ಸ್ವಸಹಾಯ ಸಂಘ ಹಾಕಿದ್ದೇವೆ. ಈಗ 25ರ ಕಟ್ಟು 100ರ ಕಟ್ಟು ಹೇಗಿದೆ? ನಾವು 25ರ ಕಟ್ಟು ಮಾಡಿದ್ದೇವೆ, 50ರ ಕಟ್ಟು ಮಾಡಿದ್ದೇವೆ. ಎಷ್ಟಿತ್ತು ಬೆಲೆ ಅವಾಗ? ಆವಾಗ 25ಕ್ಕೆ 20 ರೂಪಾಯಿ ಇದೆ, ಇದು ಖಾರ 25ಕ್ಕೆ 25 ರೂಪಾಯಿ ಇದೆ. ಈಗ ಖಾರ ಅಂದ್ರೆ ಎಷ್ಟು ಪ್ರಮಾಣದಲ್ಲಿ ಮಿಕ್ಸ್ ಮಾಡೋದು? ಅದು ಖಾರ ಅಂದ್ರೆ 1 ಕೆಜಿಗೆ ಒಂದು 200 ಗ್ರಾಮ್ ಖಾರದ ಪುಡಿ ಹಾಕ್ತೇವೆ. 1 ಕೆಜಿ ಉದ್ದಿನ ಬೇಳೆಗೆ? ಹಿಟ್ಟಿಗೆ 1 ಕೆಜಿ ಹಿಟ್ಟಿಗೆ 200 ಗ್ರಾಮ್ ಖಾರ ಪುಡಿ ಹಾಕಿ. ಜಾಸ್ತಿ ಆಗ್ಲಿಲ್ಲ? ಅದು ಇಲ್ಲ, ಆಗೋದಿಲ್ಲ, ಆಗೋದಿಲ್ಲ. ಖಾರ ಬೇಕಾಗ್ತದೆ ಅಂದ್ರೆ ಅದು ಹಿಟ್ಟು ತಗೊಳ್ಬೇಕಲ್ಲ, ಖಾರ ಬೇಕಾಗ್ತದೆ. 100 ಗ್ರಾಮ್ ಹಾಕಿದ್ರೆ ತಾಗೋದಿಲ್ಲ ಅಷ್ಟು. ಆಮೇಲೆ ಈಗ ಮದುವೆ ಅಂತ ಒಂದು ಕಾರ್ಯಕ್ರಮಗಳಿಗೆ ಬೇಕಾದ ಬೇಡಿಕೆ ಇದ್ರೆ ನೀವು ಕೊಡ್ತೇವೆ? ಕಲ್ಯಾಣ ಮಂಟಪಕ್ಕೆಲ್ಲ ಕೊಟ್ಟಿದ್ದೇವೆ. ಈಗಲೂ ಕೂಡ ಹಪ್ಪಳ ಮಾಡ್ತಾ ಇದ್ರ? ಇಲ್ಲ, ಈಗ ನಿಲ್ಸಿದ್ದೆ ಅಂತ ಹೇಳಿದ್ರೆ ನನ್ನ ಪ್ರಾಬ್ಲಮ್ ಇದಿಲ್ಲ, ನಾನು ನಿಲ್ಸಿದ್ದೇನೆ ಅಷ್ಟೇ, ಕೌಟುಂಬಿಕ ಸಮಸ್ಯೆಯಿಂದಾಗಿ ಬಿಟ್ಟಿದ್ದೇನೆ. ಆಮೇಲೆ ಹೇಳಿ, ಈಗ ಸ್ವಸಹಾಯ ಸಂಘದಲ್ಲಿ ಬೇರೆ ಏನೇನು ಚಟುವಟಿಕೆ ಮಾಡ್ತಾ ಇದ್ರಿ? ಸ್ವಸಹಾಯ ಸಂಘದಲ್ಲಿ ಇದೆ, ನಾ ಹಪ್ಪಳ ಮತ್ತು ಉಪ್ಪಿನಕಾಯಿ ಬಿಟ್ಟರೆ ಮತ್ತೇನು ಮಾಡಲಿಲ್ಲ ಸರ್. ಈ ಉಪ್ಪಿನಕಾಯಿಯ ಬಗ್ಗೆ ಹೇಳಿ, ಯಾವ್ಯಾವ ಉಪ್ಪಿನಕಾಯಿ ಹಾಕ್ತೀರಿ, ಹೇಗೆ ಹಾಕುವುದಲ್ಲ? ಉಪ್ಪಿನಕಾಯಿ ಮಾವಿನ ಮಡಿ ಹಾಕ್ತಿದ್ದೇವೆ ನಾವು, ಮಾವಿನ ಮಡಿ ಹಾಕ್ತೀವಿ, ಅದು ಕೊಚ್ಚಿ ಪೀಸ್ ಮಾಡಿ ಅದ್ರದ್ದು ಇದು ಮಾಡಿ ಇದು ಮಾಡ್ತೀವಿ. ಮಿಡಿ ಹಾಕ್ತಿರ್ಲಿಲ್ಲ? ಮಿಡಿನೂ ಹಾಕ್ತಿದ್ದೇವೆ, ಕೊಚ್ಚಿ ಇದು ಮಾಡ್ತಿದ್ದೇವೆ. ಈಗ ನಿಮ್ಗೆ ಸ್ಥಳೀಯವಾಗಿ ಮಾವಿನ ಮಿಡಿ ಎಲ್ಲ ಸಿಗ್ತಾ ಇತ್ತಾ? ಇಲ್ಲೆಲ್ಲ ಸಿಗ್ತದೆ. ಯಾವ್ದು ಒಳ್ಳೆ ಗುಣಮಟ್ಟದ್ದು? ಅಪ್ಪೆ ಮಿಡಿ. ಇಲ್ಲಿ ಅಪ್ಪೆ ಮಿಡಿ ಸಿಗ್ತದಾ? ಸಿಗ್ತದೆ, ಹಳ್ಳಿ ಹಳ್ಳಿಯಲ್ಲಿ ಸಿಗ್ತದೆ. ಈಗಲೂ ಕೂಡ ಸಿಗ್ತದಾ? ಈಗಲೂ ಸಿಗ್ತದೆ, ಎಲ್ಲಿ ಜಟ್ಕಲ್ಲ ಮುದೂರು ಕಡೆಗೆ, ಇಲ್ಲಿ ಇಲ್ಲಿ ಒಂದು ಹರಿಗೋಡವರು ಒಬ್ರು ಮನೆಯಲ್ಲಿ ಇದೆ, ಅದೇ ಅಪ್ಪೆ ಮಿಡಿ. ಅಂದ್ರೆ ಪ್ರತಿ ವರ್ಷವೂ ಕೂಡ ಅಪ್ಪೆ ಮಿಡಿ ಸಿಗ್ತದೆ ಅಥವಾ 1 ವರ್ಷ ಬಿಟ್ಟು 1 ವರ್ಷವಾ? ಪ್ರತಿ ವರ್ಷ ಸಿಗುದಿಲ್ಲ, ಕೆಲವು ವರ್ಷ ಸಿಗುದೇ, ಕೆಲವು ವರ್ಷ ಸಿಗ್ತದೆ. ಅಷ್ಟೇ. ಈಗ ಮಾವಿನ ಮರದಿಂದ ಮಾವಿನಕಾಯಿ ಕೊಯ್ಯುವುದೆಲ್ಲ ಕಷ್ಟ ಆಗೋದಿಲ್ವಾ? ಅದು ಅವ್ರಿಗೆ ಕೊಯ್ಯುವವರು ಅಂತ ಒಬ್ರು ಇರ್ತಾರೆ, ಅವ್ರಿಗೆ ಇಂತಿಷ್ಟು ಕೊಟ್ಟರೆ ಅವ್ರು ಕೊಯ್ದು ಕೊಡ್ತಾರೆ, ನಾವು ಅವ್ರಿಗೆ ಇಂತಿಷ್ಟು ಅಂತ ಕೊಡ್ತೇವೆ, ಅವ್ರು ಕೊಯ್ದು ಕೊಡ್ತಾರೆ. ಆಮೇಲೆ ಒಂದು ಒಳ್ಳೆ ರುಚಿಯ ಒಂದು ಉಪ್ಪಿನಕಾಯಿ ಹಾಕ್ಬೇಕಿದ್ರೆ ಹೇಗೆ ಹಾಕೋದು ಹೇಳಿ? ರುಚಿ ಉಪ್ಪಿನಕಾಯಿ ಅಂತ ಹೇಳಿದ್ರೆ ನಾವು ಒಂದು ಕೆ ಜಿಗೆ ಒಂದು ಕೆ ಜಿ ಅಂದರೆ ಒಂದು ಈ 500 ಮಿಡಿ ಇದ್ದರೆ ಅದಕ್ಕೆ ಸಾಧಾರಣ ಒಂದು 1.5 ಕೆ ಜಿ ಮೆಣಸು ಹಾಕ್ತೇವೆ. ಮೆಣಸು ಅದು ಊರು ಮೆಣಸು ಹಾಕಬೇಕು. ಮತ್ತು ಸಾಸಿವೆ ಹಾಕ್ತೇವೆ, ಒಂದು 1 ಕೆ ಜಿ ಅರ್ಧ ಕೆ ಜಿ ಮೇಲೆ ಸಾಸಿವೆ ಹಾಕ್ತೇವೆ. ಅದನ್ನು ಮತ್ತೆ ಜೀರಿಗೆ ಅದೆಲ್ಲ ಒಂದು ಸ್ವಲ್ಪ ಹಾಕ್ತೇವೆ. ಅದನ್ನು ನಾವು ಪುಡಿ ಮಾಡಿಕೊಂಡು ಮಿಕ್ಸಿಯಲ್ಲಿ ಪುಡಿ ಮಾಡಿಕೊಂಡು ಕಡೆಗೆ ಅರ್ಧ ಮಾಡ್ತೇವೆ. ಗ್ರೈಂಡ್ರಿ ಹಾಕಿದ್ರೆ ಬಿಸಿ ಆಗುತ್ತೆ, ಅದು ಬಿಸಿ ಆದ ತಕ್ಷಣ ಮತ್ತೆ ಇಡ್ಲಿಕ್ಕೆ ನಮಗೆ ರುಬ್ಬು ಕಲ್ಲಲ್ಲಿ ಅರಿತೀವಿ, ರುಬ್ಬು ಕಲ್ಲಲ್ಲಿ ಅರಿತೀವಿ. ಗ್ರೈಂಡ್ರಿ ಹಾಕಿದ್ರೆ ಅದು ಮಸಾಲೆ ಬಿಸಿಯಾಗಿ ಮತ್ತೆ ಪುನಃ ಹೆಚ್ಚು ಕಾಲ ಇಡ್ಲಿಕ್ಕೆ ಅಲ್ಲ, ಹೆಚ್ಚು ಕಾಲ ಇಡ್ಲಿಕ್ಕೆ ಆಗುದಿಲ್ಲ, ಅಲ್ಲಿ ಬಿಸಿ ಅಂಶ ಬಂತಲ್ವಾ, ಅದನ್ನು ಹೆಚ್ಚು ಕಾಲ ಇಡ್ಲಿಕ್ಕೆ ಆಗುದಿಲ್ಲ. ಅದು ಬರಣಿಗೆಲ್ಲ ನಾವು ಈ ಹಿಂಗಿಂದು ಎಣ್ಣೆಯಲ್ಲೆಲ್ಲ ಕೊಯ್ಸಿ ಆ ಬರಣಿಗೆಲ್ಲ ತಾಕ್ಷಿ ಅದನ್ನು ಇಡ್ತೇವೆ. ಅದನ್ನ ಮತ್ತೆ ಜರಿ ಮುಚ್ಚಿ ಅದಕ್ಕೆ ಮತ್ತೆ ಗಪ್ಪು ಮಾಡಿ. ಈಗ ಹಿಂದೆ ಕಾಲದಲ್ಲೆಲ್ಲ ಬರಣಿ ಎಲ್ಲ ಸಿಗ್ತಾ ಇತ್ತು, ಇವಾಗೆಲ್ಲ ಪ್ಲಾಸ್ಟಿಕ್ ಬಂದಿದೆ, ಯಾವ್ದು ಒಳ್ಳೇದು? ಬರಣಿಯೇ ಒಳ್ಳೇದು, ಪ್ಲಾಸ್ಟಿಕ್ ಇದು ಒಳ್ಳೇದು. ಯಾಕಂದ್ರೆ ಈಗ ನಿಮ್ಗೆ ಪ್ಲಾಸ್ಟಿಕ್ ಜೀವಕ್ಕೆ ಒಳ್ಳೇದೆಲ್ಲ ಹೇಳ್ತಾರೆ, ಅದು ಗೊತ್ತಿಲ್ಲ. ನಾವು ಇವಾಗಲೂ ಬರಣಿಯೆಲ್ಲ ಮಾಡ್ತೇವೆ, ಪ್ಲಾಸ್ಟಿಕ್ ಇದ್ರಲ್ಲಿ ಮಾಡುವುದಿಲ್ಲ. ಈಗ ಮಾರಾಟ ಮಾಡಬೇಕಿದ್ರೆ 50 ಗ್ರಾಮ್ 100 ಗ್ರಾಮ್ ಅಂತ ಪ್ಯಾಕೆಟ್ ಮಾಡಿ ಮಾರಾಟ ಮಾಡ್ತಿದ್ದೇವೆ, ಅದನ್ನು ಮಾರ್ತಿದ್ದೇವೆ ನಾವು ಅವಾಗ, ಇವಾಗಿಲ್ಲ, ಅದು ಅವಾಗ ಮಾಡ್ತಾ ಇದ್ದೇವೆ. ಆಮೇಲೆ ಹೇಳಿ, ಈಗ ಸ್ವಸಹಾಯ ಸಂಘದಲ್ಲಿ ಬೇರೆ ಏನು ಚಟುವಟಿಕೆ? ಹಪ್ಪಳದ ಬಗ್ಗೆ ಹೇಳಿದ್ರಿ, ಮಾವಿನಕಾಯಿ ಬಗ್ಗೆ ಹೇಳಿದ್ರಿ, ಮತ್ತೆ ಮತ್ತೆ ಹೆಚ್ಚಿನವರಿಗೆ ಮೇಣದ ಬತ್ತಿ ಮಾಡ್ತಾರೆ. ಅದು ನಾನು ಗೊತ್ತಿಲ್ಲ, ಕೇಳಿದ್ದೇನೆ ಅಷ್ಟೇ. ಮೇಣದ ಬತ್ತಿ ಮಾಡ್ತಾರೆ, ಕಡೆಗೆ ಹುರಿ ಹುರಿ ಅದನ್ನು ಮಾಡ್ತಾರೆ. ನೀವು ಮಾಡಿ ಅಭ್ಯಾಸ ಇದೆ ನಿಮಗೆ? ಇಲ್ಲ, ನೋಡಿದ್ದೇನೆ, ಮಾಡಿದವ್ರನ್ನ ನೋಡಿದ್ದೇನೆ. ಅಂದ್ರೆ ನಾನು ಇಲ್ಲಿ ಉಡುಪಿ ಇದ್ದ ರೂಟ್ ಸೆಟ್ ಅಲ್ಲಿ ಇದಕ್ಕೆ ಹೋಗಿದ್ದೆ, ಟ್ರೈನಿಂಗ್ ಹೋಗಿದ್ದೆ. ಯಾವ ಟ್ರೈನಿಂಗ್? ಹಪ್ಪಳದ ಟ್ರೈನಿಂಗ್ ಹೋಗಿದ್ದೆ. ಅಲ್ಲಿ ಆಗೋ ತುಂಬಾ ಜನ ಬಂದಿದ್ರು, ಹುರಿ ಮಾಡೋರು ಬಂದಿದ್ದಾರೆ, ಮೇಣದ ಬತ್ತಿ ಮಾಡೋರು ಬಂದಿದ್ದಾರೆ, ಕಡೆಗಿದ್ದ ಹಾಳೆ ಪ್ಲೇಟ್ ಅದು ಮಾಡೋರು ಬಂದಿದ್ದಾರೆ. ಎಲ್ಲ ಅವ್ರ ಹತ್ರ ಹೀಗೆ ಪರಿಚಯ ಮಾಡ್ಕೊಂಡು ಮಾತಾಡಿದ್ದೇನೆ. ಈಗಿನ ಕಾಲದಲ್ಲಿ ಹುರಿ ಹಗ್ಗಕ್ಕೆ ಬೇಡಿಕೆ ಇದೆಯಾ? ಇಲ್ಲ, ಬೇಡಿಕೆ ಇಲ್ಲ. ಅದು ಕೆಲವಕ್ಕೆ ಬೇಡಿಕೆ ಇದೆ, ಯಾಕಂದ್ರೆ ಚಪ್ಪರ ಮಾಡ್ಲಿಕ್ಕೆ ಯಾರು ಇದನ್ನ ಮಾಡೋದಿಲ್ಲ. ಈಗ ಮದುವೆ ಚಪ್ಪರ ಕೆಲವರು ಈಗೊಳಗು ಮಾಡ್ತಾರೆ, ಶಾಮೇನಲ್ಲ ಅಂತ ಅಲ್ಲ, ಮನೆಯಲ್ಲಿ ಮಾಡುವ ಚಂದ ಚಪ್ಪರ ಹಾಕಿ ಮಾಡುವಂತೇಳಿ ಹುರಿ ಹಗ್ಗ ತರ್ತಾರೆ. ಇಲ್ಲ ಅಂತೇಳಿಲ್ಲ, ಇದೆ, ಅಷ್ಟು ಬೇಡಿಕೆ ಇಲ್ಲ. ಮಾಡುದು ಕೂಡ ಅಷ್ಟಕ್ಕೆ ಸುಲಭ ಇಲ್ಲ ಇವಾಗ. ಇಲ್ಲ, ತುಂಬಾ ಕಷ್ಟ ಇದೆ. ಅದನ್ನು ಹುಗ್ದಿಟ್ಟು ಕೊಳಸಿ ಅದನ್ನ ತಂದು ಅದನ್ನ ಮತ್ತೆ ಗುದ್ದಿ ಅದನ್ನ ಸುಂಬು ಮಾಡಿ ತುಂಬಾ ಕೆಲಸ ಇದೆ ಅಂತಾರೆ. ಕೇಳಿದ್ದೇನೆ ಮತ್ತೆ ನೋಡಿದ್ದೇನೆ, ಮಾಡ್ಲಿಲ್ಲ. ಈಗ ರೂಟ್ ಸೆಟ್ ನಲ್ಲಿ ನೀವೇನ್ ತರಬೇತಿ ಪಡ್ಕೊಂಡ್ರಿ? ನಾವು ಹಪ್ಪಳ ತಗೊಂಡಿದ್ದೆ. ಅದಕ್ಕಿಂತ ಮೊದಲು ಹಪ್ಪಳ ಮಾಡ್ತಿದ್ರ? ಹಾ, ಮಾಡ್ತಾ ಇದ್ದೆ. ಮಾಡಿಯೇ ಕಡೆ ರೂಟ್ ಸೆಡ್ಡಿಗೆ 11-5 ದಿನ ಹೋಗಿದ್ದೆ. ಅಲ್ಲಿ ಏನೇನು ಕಲ್ತ್ರಿ? ಅಲ್ಲಿ ತುಂಬಾ ಜನರ ಪರಿಚಯ ಮಾಡ್ಕೊಂಡು ಅವ್ರವ್ರು ಏನೆಲ್ಲ ಮಾಡ್ತಾರಂತೇಳಿ ಕೇಳಿದ್ದೆ. ಕೆಲವರು ಇದು ಮಿಕ್ಸರ್ ಮಾಡ್ತಾರೆ, ಮಿಕ್ಸರ್ ಈ ತಿಂತೇವಲ್ಲ, ಮಿಕ್ಸರು, ಕೋಡ್ಬಾಳೆ, ಕಡೆ ಚಕ್ಕಲಿ, ಅವರು ಬಂದ್ರು. ಅದ್ರ ನನ್ನ ಸಂಘದಲ್ಲಿ ಒಬ್ರು ಇದ್ದಾರೆ, ಅವ್ರು ಇವಾಗ್ಲೂ ಮಾಡ್ತಾರೆ. ಅವರು ಅಲ್ಲಿ ಇದ್ದಾರೆ, ಈಗ ಕುಂದಾಪುರದಲ್ಲಿದ್ದಾರೆ. ಇಲ್ಲಿ ಮೊದ್ಲಿಲ್ಲಿದ್ದಿದ್ರೆ ಈಗ ಕುಂದಾಪುರದಲ್ಲಿದ್ದಾರೆ. ಈಗ ಮೊದ್ಲೇ ಮಾಡ್ತಾ ಇದ್ದಕ್ಕೂ ಈ ತರಬೇತಿ ಪಡೆದ ನಂತರ ನೀವು ಹಪ್ಪಳ ಮಾಡೋದಕ್ಕೆ ಏನಾದ್ರು ಬದಲಾವಣೆ ಆಯ್ತಾ? ಇದಿಲ್ಲ, ನಾವು ಮಾಡಿದ್ದೆ ಸರಿ ಅಂತ ನಂಗೆ ತರಬೇತಿ ಪಡೆದ ಅಷ್ಟು ಇಷ್ಟ ಆಗಿಲ್ಲ. ಇಲ್ಲ, ಯಾಕೆಂದ್ರೆ ಅದೊಂದು ಅವ್ರದ್ದೇ ಇದು ಬೇರೆ, ನಮ್ದೇ ಇದು ಬೇರೆ, ಅದು ತಗೊಳ್ಲಿಕ್ಕೆ ಆಗೋದಿಲ್ಲ, ನಮ್ದೇ ಸರಿ ಅನ್ಸುತ್ತೆ. ಅಂದ್ರೆ ತರಬೇತಿಯಲ್ಲಿ ಬೇರೆ ಏನೇನು ಕಲ್ತ್ರಿ? ತರಬೇತಿ ಅಂದ್ರೆ ಅಷ್ಟು ಜನರ ಪರಿಚಯ ಮಾಡ್ಕೊಂಡೇವೆ, ಮತ್ತೆ ಒಬ್ರೊಬ್ರು ಪರಿಚಯ ಆಯ್ತು, ಏನೇನ್ ಮಾಡ್ತಾರೆ, ಹೆಂಗಸ್ರು ಇಷ್ಟು ಮುಂದೆ ಬಂದಿದ್ದಾರೆ ಅಂತೇಳಿ ಗೊತ್ತಾಯ್ತು. ಜನ ಈ ತರ ಹೆಂಗಸ್ರು ಮುಂದೆ ಬಂದ್ರೆ ಒಂದು ಸಂಸಾರ ಒಳ್ಳೇದು. ಒಂದು ಮನೇಲಿ ಒಂದು ಹೆಂಗಸು ಮುಂದೆ ಬಂದ್ರೆ ಆ ಸಂಸಾರನ ಅವ್ರು ತುಂಬಾ ರೂಢಿಸ್ಕೊಂಡು ಹೋಗ್ತಾಳೆ ಅಂತ ಹೇಳ್ಬೋದು. ಈಗ ಮೊದಲೆಲ್ಲ ಗೃಹಿಣಿಯರು ಇಂಥ ಒಂದು ಯಾವುದೇ ಉದ್ಯಮಕ್ಕೆಲ್ಲ ಕೈ ಹಾಕ್ತಿರ್ಲಿಲ್ಲ, ಮನೆ ಒಳಗಡೆ ಇರ್ತಾ ಇದ್ರು. ಈಗ ಯಾವ ರೀತಿ ಬದಲಾವಣೆ ಆಗಿದೆ? ಎಲ್ಲರೂ ಬದಲಾವಣೆ, ದನ ಸಾಕೋದು, ಹೀಗೆ ಫುಡ್ ಇದು ಚೌ ಚೌ ಅದೆಲ್ಲ ಮಾಡೋದು, ಹಪ್ಪಳ ಮಾಡೋದು, ನಾವೊಂದು ಕೆಲ್ಸಕ್ಕೆ ಹೋಗ್ಬೇಕು ಅಂತೇಳಿ ಮಾಡೋದು. ಈಗ ಸೇಲ್ಸ್ ಮ್ಯಾನ್ ಆಗಿ ತುಂಬಾ ಜನ ಹೋಗ್ತಾ ಇದ್ದಾರೆ, ಸೋಪ್ ಗೀಪ್ ಎಲ್ಲ ಹಿಡ್ಕೊಂಡು ಸೇಲ್ಸ್ ಗೆ ಹೋಗ್ತಾ ಇದ್ದಾರೆ. ಮನೆಯೊಳಗೆ ಬಿಟ್ಕೊಳ್ಳೋದು ಕಷ್ಟ, ಮನೆಯೊಳಗೆ ಬಿಟ್ಕೊಳ್ಳೋದು ಕಷ್ಟ. ಯಾರು ಬಿಟ್ಕೊಡೋದು? ಹೌದು, ಮನೆಯವ್ರು ಬಿಟ್ಕೊಡೋದು, ಮನೆ ಕೆಲಸ ಮಾಡೇ ಹೋಗ್ತಾಳೆ, ಕೆಲಸ ಹೋಗ್ತಾಳೆ. ಹಾಗಲ್ಲ, ಸೇಲ್ಸ್ ಮನೆ ಮನೆಗೆ ಬಂದು ಬಾಗಿಲು ಬಡದಾಗ ಬಾಗಿಲು ತೆಗಿಯೋದು ಕಷ್ಟ. ಅದಕ್ಕೆ ಕಷ್ಟ, ಅದು ಕಷ್ಟ, ಅದರಾಗಲೇ ತುಂಬಾ ಅದ್ರ ಗುರುತ ಪರಿಚಯದವ್ರು ತೆಗಿತಾರೆ. ಅಂದ್ರೆ ಈ ಹತ್ರ ಪರಿಚಯ ಇದ್ದವ್ರು, ದೂರ ಹೋದ್ರೆ ಮಾತ್ರ ಸ್ವಲ್ಪ ಕಷ್ಟ ಆಗ್ತದೆ ಅಷ್ಟೇ. ಈಗ ಅಂಗಡಿಯಲ್ಲಿ ಬೇರೆ ಬೇರೆ ವೆರೈಟಿಗಳೆಲ್ಲ ಸಿಗ್ತವೆ, ಅದೆಲ್ಲವೂ ಕೂಡ ಈಗ ಮನೆ ಮನೆ ಮಾರಾಟಕ್ಕೆ ಬಂದಾಗ ಸಿಗ್ತದ? ಸಿಗ್ತದೆ, ಹೆಚ್ಚಿನವರಿಗೆ ತಗೊಂಡು ಮಾಡ್ತಾ ಇದ್ದಾರೆ. ಸೋಪ್ ಮಾಡ್ತಾ ಇದ್ದಾರೆ, ಇದು ಹಾರ್ಪಿಕ್, ಕಡೆ ನೆಲ ಒರೆಸುದು, ಕಡೆಗೆ ಬ್ರಷ್ ಎಲ್ಲ ತಗೊಂಡು ಇದಕ್ಕೆ ಹೆಚ್ಚಿನವ್ರು ಇದು ಮಾಡ್ತಾ ಇದ್ದಾರೆ. ಅಂದ್ರೆ ಪೇಟೆಗೆ ಹೋಗಿ ತಗೊಂಡ್ಬರ್ಲಿಕ್ಕೆ ಪುರ್ಸುತ್ತಿಲ್ಲದವರಿಗೆ ಮಾಡ್ಬೋದು ಅಷ್ಟೇ, ಅದೇನಿದ್ದಿಲ್ಲ. ಕ್ರೀಣಿ ಅದವಳು ಯಾರು ಕೂತ್ಕೊಳ್ಳುದಿಲ್ಲ, ಈಗ ತುಂಬಾ ಕೆಲಸ ಮಾಡ್ತಾಳೆ. ಒಳ್ಳೇದು ಕಸ್ತೂರಿಯವರೇ, ನಿಮ್ಮ ಸ್ವ ಉದ್ಯೋಗದ ಒಂದು ಅನುಭವವನ್ನು ಹಂಚಿಕೊಂಡಿದ್ದೀರಿ, ಧನ್ಯವಾದಗಳು, ನಮಸ್ಕಾರ. ಥ್ಯಾಂಕ್ಸ್. ಇದುವರೆಗೆ ಕುಂದಾಪುರ ತಾಲೂಕು ಕಟ್ಟಬಿಳ್ತೂರು ಗ್ರಾಮದ ಕೆಎಸ್ ಕಸ್ತೂರಿ ಅವರ ಹಪ್ಪಳ ತಯಾರಿಕೆಯ ಅನುಭವವನ್ನು ಕೇಳಿದಿರಿ. ಇದು ಇಂದಿನ ಮಹಿಳಾವಾಣಿ ಕಾರ್ಯಕ್ರಮ. ಮುಂದಿನ ಮಹಿಳಾವಾಣಿಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಮಹಿಳಾವಾಣಿ ಗ್ರಾಮೀಣ ಮಹಿಳೆಯರ ಕಾರ್ಯಕ್ರಮ ಕೇಳಿದಿರಿ. ಪ್ರಸ್ತುತಿ ಸ್ವಾತಿ ಕೆ. ನಿಮ್ಮ ಮನೆಯಂಗಳದಲ್ಲಿ ಅಥವಾ ನಿಮ್ಮ ಮನೆಯ ಮಹಡಿಯ ಮೇಲೆ ತರಕಾರಿಗಳನ್ನು ಬೆಳೆಸಲು ಬಯಸುತ್ತೀರಾ? ಹಾಗಾದರೆ ಇಲ್ಲಿದೆ ಸುವರ್ಣಾವಕಾಶ. ಬಾಯರ್ ಸೆಮಿನಿಸ್ ಕಂಪನಿ ಹೋಮ್ ಗಾರ್ಡನ್ ತರಕಾರಿ ಬೀಜಗಳನ್ನು ಪ್ರಸ್ತುತಪಡಿಸುತ್ತಿದೆ. ಇದೀಗ ಅಮೆಜಾನ್ನಲ್ಲಿ ಅಥವಾ ನಿಮ್ಮ ಹತ್ತಿರದ ಬೀಜದ ಅಂಗಡಿಗಳಲ್ಲಿ ಖರೀದಿಸಿ. ಹೆಚ್ಚಿನ ಮಾಹಿತಿಗೆ ಟೋಲ್ ಫ್ರೀ ಸಂಖ್ಯೆ 1800-420-4049 ಕರೆ ಮಾಡಿ. ರೈತ ಬಾಂಧವರೇ, ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು ಹೀಗಿವೆ. ಹಳೆ ಅಡಿಕೆ ಕ್ವಿಂಟಾಲಿಗೆ 52,500-55,000 ರೂಪಾಯಿಗಳು, ಹೊಸ ಅಡಿಕೆ ಕ್ವಿಂಟಾಲಿಗೆ 37,500-45,000 ರೂಪಾಯಿಗಳು, ಕೋಕಾ ಕ್ವಿಂಟಾಲಿಗೆ 20,000-26,000 ರೂಪಾಯಿಗಳು, ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ ಕ್ವಿಂಟಾಲಿಗೆ 6,500-9,000 ರೂಪಾಯಿಗಳು, ತೆಂಗಿನಕಾಯಿ ಒಂದನೇ ವರ್ಗ 1,000ಕ್ಕೆ 16,000-20,000 ರೂಪಾಯಿಗಳು, ಎರಡನೇ ವರ್ಗ 1,000ಕ್ಕೆ 12,000-15,000 ರೂಪಾಯಿಗಳು, ಅಕ್ಕಿ ಸ್ಥಳೀಯ ಗಿರಣಿ ಬೆಳ್ತಿಗೆ ಕ್ವಿಂಟಾಲ್ಗೆ 2,850-2,950 ರೂಪಾಯಿಗಳು, ಕಟ್ಟ ಸಾಂಬಾರ್ ಕ್ವಿಂಟಾಲ್ಗೆ 2,950-3,050 ರೂಪಾಯಿಗಳು, IR8 ಕ್ವಿಂಟಾಲ್ಗೆ 2,900-3,000 ರೂಪಾಯಿಗಳು, ಭತ್ತ ಆಮದು ಕ್ವಿಂಟಾಲ್ಗೆ 1,750-1,950 ರೂಪಾಯಿಗಳು, ಬೆಲ್ಲ ಆಮದು ಹಳದಿ ಕ್ವಿಂಟಾಲ್ಗೆ 4,300-4,400 ರೂಪಾಯಿಗಳು, ಕೆಂಪು ಬೆಲ್ಲ ಕ್ವಿಂಟಾಲ್ಗೆ 4,000-4,100 ರೂಪಾಯಿಗಳು, ಕಪ್ಪು ಬೆಲ್ಲ ಕ್ವಿಂಟಾಲ್ಗೆ 4,100-4,500 ರೂಪಾಯಿಗಳು, ಕಾಳುಮೆಣಸು ಕ್ವಿಂಟಾಲ್ಗೆ 38,000-48,000 ರೂಪಾಯಿಗಳು, ಗೇರುಬೀಜ ಕಚ್ಚಾ ಕ್ವಿಂಟಾಲ್ಗೆ 8,000-11,000 ರೂಪಾಯಿಗಳು, ಬಾಳೆಕಾಯಿ ಮೈಸೂರು ಕ್ವಿಂಟಾಲ್ಗೆ 1,800-2,500 ರೂಪಾಯಿಗಳು, ಕದಳಿಬಾಳೆ ಕ್ವಿಂಟಾಲ್ಗೆ 2,800-3,500 ರೂಪಾಯಿಗಳು, ಗಾಳಿಬಾಳೆ ಕ್ವಿಂಟಾಲ್ಗೆ 2,000-2,500 ರೂಪಾಯಿಗಳು, ನೇಂದ್ರಬಾಳೆ ಕ್ವಿಂಟಾಲ್ಗೆ 2,800-3,200 ರೂಪಾಯಿಗಳು. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಮಿಲೇಗಾ ಪೆನ್ಷನ್ ಕಾ ಸಹಾರ ಕೃಷಕ ನಾ ಹೋಗಾ ಬೇಸಹಾರ ಜುಡೇಗಾ ಖುಷಿಯೋ ಸೇ ನಾತಾ ಕಟೇಗಾ ಸುಖ ಸೇ ಬುಢಾಪಾ ಸುರಕ್ಷಿತ ಹೋಗಾ ಅನ್ನದಾತಾ ಸುರಕ್ಷಿತ ಹೋಗಾ ಅನ್ನದಾತಾ प्रधानमंत्री किसान मान धन योजना से लघु सीमांत किसानों का भविष्य होगा सुरक्षित और 60 वर्ष की आयु से 3,000 रूपए मासिक पेंशन होगी सुनिश्चित 55 रूपए से 200 रूपए की मासिक किश्त देकर प्रवेश कर सकते हैं 18 से 40 वर्ष तक के किसान इस अंशदायक योजना में सरकार देगी बराबर का योगदान सभी किसान भाई बहन इस योजना के लाभ के लिए जन सेवा केंद्र में जाएं और अपना निःशुल्क नामांकन कराएं प्रधानमंत्री किसान मान धन योजना अन्नदाता के परिश्रम को संबल पेंशन से सुरक्षित उनका कर कृषि एवं किसान कल्याण मंत्रालय भारत सरकार द्वारा जनहित में जारी ಇದೀಗ ಮೌನೇಶ್ ಕುಮಾರ್ ಚಾವಣಿ ಹಾಡಿರುವ ಪುಟ್ಟರಾಜ ಕವಿ ಗವಾಯಿಗಳ ರಚನೆ ಗುರುವೇ ಶಿವನು ಶಿವನೇ ಗುರುವು ಅವರಲ್ಲಿ ಅಂತರವಿಲ್ಲವಯ್ಯ ಶಿವನು ಶಿವನೇ ಗುರುವು ಗುರುವೇ ಶಿವನು ಶಿವನೇ ಗುರುವು ಅವರಲ್ಲಿ ಅಂತರವಿಲ್ಲವಯ್ಯ, ಅವರಲ್ಲಿ ಅಂತರವಿಲ್ಲ.